ಜ್ಯೇಷ್ಠ ಆಷಾಢ ಮಾಸ ಗ್ರೀಷ್ಮ ಋತು, ಮೇ ಜುಲೈ ಮಧ್ಯೆ ವಾತಾವರಣದಲ್ಲಿ ತಾಪ ಹೆಚ್ಚು. ತಂಪಾದ ಸಿಹಿ ಪದಾರ್ಥಗಳು ಹಾಲು, ತುಪ್ಪ, ಹಲಸಿನ ಹಣ್ಣು, ತೆಂಗಿನ ತಿರುಳು ಉತ್ತಮ. ಉಪ್ಪು ಹುಳಿ ಖಾರದ ಆಹಾರ ವರ್ಜ್ಯ. ತೆಳುವಾದ ವಸ್ತ್ರಧಾರಣೆ ಬಿಸಿಲಿಗೆ ಮೈ ಒಡ್ಡದೇ ಇರುವುದು ಸೂಕ್ತ. ಹಗಲು ನಿದ್ದೆ ಅತಿ ವ್ಯಾಯಾಮ ನಿಷಿದ್ಧ. ಉತ್ತಮ ಆಹಾರ ಪದ್ಧತಿ ಗ್ರೀಷ್ಮ ಋತುವಿನಲ್ಲಿ ಆರೋಗ್ಯ ವೃದ್ಧಿ. ಆಯುಷ್ ಉವಾಚ, ಆಯುಷ್ ಪದ್ಧತಿ ನಿಮ್ಮ ಆರೋಗ್ಯ ಸಂಗಾತಿ. ಪ್ರಕಟಣೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ. ಪಿಎನ್ಜಿ ದರದ ಚಿನ್ನ ಹಾಗೂ ವಜ್ರದ ಆಭರಣಗಳ ಖರೀದಿ ಮೇಲೆ ಚಿನ್ನದ ನಾಣ್ಯ ಉಚಿತ. ಸೆಪ್ಟೆಂಬರ್ 26 ಅಕ್ಟೋಬರ್ 3 ಮಾತ್ರ. ಮೆಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸೆರಾಫ್ ಮತ್ತು ಜ್ಯುವೆಲ್ಲರ್ಸ್, ನಿಯಮಗಳು ಅನ್ವಯ. ಆರೋಗ್ಯ ಇಲಾಖೆಯ ಮಹತ್ವಾಕಾಂಕ್ಷೆ ಯೋಜನೆ ಆಯುಷ್ಮಾನ್ ಭಾರತ್, ಪ್ರಧಾನಮಂತ್ರಿ ಜನಾರೋಗ್ಯ ಆರೋಗ್ಯ ಕರ್ನಾಟಕ ಯೋಜನೆ. ಆಯುಷ್ಮಾನ್ ಕಾರ್ಡ್ ಹೊಂದಿರುವ ಬಿಪಿಎಲ್ನವರಿಗೆ ವರ್ಷಕ್ಕೆ 5 ಲಕ್ಷದವರೆಗೂ, ಎಪಿಎಲ್ನವರಿಗೆ 1.5 ಲಕ್ಷದವರೆಗೂ ಸಹಪಾವತಿ ಆಧಾರದಲ್ಲಿ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಸಂಸ್ಥೆಗೆ ಭರಿಸುತ್ತದೆ. ರೇಷನ್ ಕಾರ್ಡ್ ಲಿಂಕ್ ಆಗಿರುವ ಆಧಾರ್ ಕಾರ್ಡ್ ನೀಡಿ ಆಯುಷ್ಮಾನ್ ಕಾರ್ಡ್ ಅನ್ನು ಉಚಿತವಾಗಿ ಪಡೆಯಿರಿ. ಇಂದೇ ನಿಮ್ಮ ಹತ್ತಿರದ ಗ್ರಾಮವನ್ಗೆ ಭೇಟಿ ಕೊಡಿ, ಆಯುಷ್ಮಾನ್ ಕಾರ್ಡ್ ಮಾಡಿಸಿ. ತುರ್ತು ಸಂದರ್ಭಗಳಲ್ಲಿ 171 ಚಿಕಿತ್ಸಾ ವಿಧಾನಗಳಿಗೆ ನೇರವಾಗಿ ಸರ್ಕಾರಿ ಅಥವಾ ನೋಂದಾಯಿತ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಬಹುದು. ರೆಫರಲ್ ಅವಶ್ಯಕತೆ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 104 ಅಥವಾ 14555 ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಬದ್ಧತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಪಿಎನ್ಜಿ ದೊರೆತಿದೆ ಚಿನ್ನ ಹಾಗೂ ವಜ್ರದ ಆಭರಣಗಳ ಖರೀದಿ ಮೇಲೆ ಚಿನ್ನದ ನಾಣ್ಯ ಉಚಿತ. ಸೆಪ್ಟೆಂಬರ್ 26 ಅಕ್ಟೋಬರ್ 3 ಮಾತ್ರ. ಮೆಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸೆರಾಫ್ ಮತ್ತು ಜ್ಯುವೆಲ್ಲರ್ಸ್, ನಿಯಮಗಳು ಅನ್ವಯ. ನಮ್ಮ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇವತ್ತಿನ ಈ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಹಿಂಗಾರಿ ಬೆಳೆಗಳ ಸುಧಾರಿತ ಬೇಸಾಯ ಕ್ರಮಗಳ ಕುರಿತು ವಿಜಯಪುರದ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಬೇಸಾಯ ತಜ್ಞರಾಗಿರುವ ಡಾಕ್ಟರ್ ಬಿಸಿ ಕೋಲ್ಹಾರ್ ಅವರೊಂದಿಗೆ ಸಂದರ್ಶನದ ನೇರ ಪ್ರಸಾರ. ಇವರೊಂದಿಗೆ ಭಾಗವಹಿಸುತ್ತಾರೆ ಡಾಕ್ಟರ್ ಸೋಮಶೇಖರ ಎಸ್ ರುಳಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಇವತ್ತು ನಾವು ನೋಡ್ತಾ ಇದ್ದೀವಿ, ಸಾಕಷ್ಟು ಮಳೆಯಿಂದಾಗಿ ನಾವೆಲ್ಲ ತೊಂದರೆಗೆ ಒಳಗಾಗಿದ್ದೀವಿ. ಎಲ್ಲಿ ನೋಡಿದಲ್ಲೆಲ್ಲ ನೀರಿನಿಂದ ಆವೃತವಾದಂತಹ ಜಮೀನು, ಬೆಳೆಗಳು ನೀರಲ್ಲಿ ನಿಂತಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇಂಥ ಒಂದು ಸಂದರ್ಭದೊಳಗೆ ನಮ್ಮ ರೈತರು ಆತಂಕ ಪಡೋದು ಖರೆ ಅದ. ಇನ್ನು ಮುಂದಿನ ದಿವಸಗಳಲ್ಲಿ ಇದನ್ನು ನಾವು ಹೆಂಗೆ ಎದುರಿಸಿ ನಮ್ಮ ಕೃಷಿಯನ್ನು ಮಾಡಬೇಕು ಅನ್ನುವಂಥದ್ದು. ಈಗಾಗಲೇ ಮುಂಗಾರು ಬೆಳೆಗಳು ಈ ಥರ ಮಳೆಯಿಂದ ಸಾಕಷ್ಟು ತೊಂದರೆಗೆ ಒಳಗಾಗ್ಯಾವ. ಮುಂದೆ ಹಿಂಗಾರಿ ಬೆಳೆಯನ್ನು ತೊಗೊಳ್ಕೊಳ್ಳುವಂಥ ಒಂದು ಸಂದರ್ಭದೊಳಗೆ ಸಹಿತ ಸಾಕಷ್ಟು ಸಮಸ್ಯೆಗಳು ಇದರಿಂದ ಉದ್ಭವ ಆಗಿದ್ದಾವೆ. ಈಗೇನು ತೊಗರಿಯನ್ನು ಬೆಳೀತಾ ಇರುವಂಥವರು ತಾವು ಈಗ ಅಕಾಲಿಕ ಮಳೆಗೆ, ಅತಿಯಾದಂಥ ಒಂದು ಮಳೆಗೆ ಸಿಕ್ಕೊಂಡು ಬಿಟ್ಟಿದ್ದೀರಿ. ಅದರ ಜೊತೆಗೆ ಮುಂದೆ ಕಡಲೆ ಬೆಳಿಬೇಕು ಅನ್ನುವಂಥವರು ಕೂಡ ಅವರಿಗೂ ಕೂಡ ಸಮಸ್ಯೆ ಇದೆ. ಮತ್ತು ಬೇರೆ ಬೇರೆ ಬೆಳೆಗಳನ್ನು ಕೂಡ ಏನು ಬೆಳೆಯುವಂಥ ಒಂದು ಸಂದರ್ಭ ಇದ್ದಾಗ ಇಲ್ಲಿ ಹೆಚ್ಚಿನ ಒಂದು ಕಷ್ಟಕ್ಕೆ ನಾವು ಗುರಿಯಾಗಿವಿ ಅಂಥೇಳಿ ಹೇಳ್ಬೋದು. ಈ ವಿಷಯಗಳನ್ನು ಕುರಿತು ಇವತ್ತು ನಾವು ಚರ್ಚೆ ಮಾಡೋಣ. ಈ ವಿಷಯದ ಬಗ್ಗೆ ನಮ್ಮ ಜೊತೆಗೆ ಮಾತಾಡೋದಕ್ಕೆ ಇವತ್ತು ನಮ್ಮ ಜೊತೆಗೆ ವಿಜಯಪುರದ ಕೃಷಿ ವಿಜ್ಞಾನ ಕೇಂದ್ರದೊಳಗ ಬೇಸಾಯ ಶಾಸ್ತ್ರದ ತಜ್ಞರಾಗಿರುವಂತಹ ಡಾಕ್ಟರ್ ಬಿ ಸಿ ಕೊಲ್ಹಾರ್ ಅವರು ನಮ್ಮ ಜೊತೆಗಿದ್ದಾರೆ. ಕೊಲ್ಹಾರ್ ಅವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ. ನಾವೆಲ್ಲ ನಿರೀಕ್ಷೆ ಮಾಡಿರಲಿಲ್ಲ ಇಂಥ ಮಳೆ ಬರ್ತದೆ ಈ ಸಮಯದೊಳಗೆ ಅಂಥೇಳಿ. ಹವಾಮಾನ ತಜ್ಞರು ಹೇಳಿದರು, ಮುನ್ಸೂಚನೆ ಕೊಟ್ಟಿದ್ರು ಮಳೆ ಬರ್ತದೆ ಅಂಥೇಳಿ. ಆದರೂ ಕೂಡ ಸಾಕಷ್ಟು ಮಳೆಯಿಂದಾಗಿ, ನಿರಂತರವಾದಂತಹ ಒಂದು ಮಳೆಯಿಂದಾಗಿ ಬಹಳಷ್ಟು ತೊಂದರೆಗೆ ಒಳಗಾಗಿದ್ದಾರೆ. ಮುಂಗಾರು ಬೆಳೆಗಳು ಮತ್ತೆ ಇನ್ನು ಮುಂದೆ ಬೆಳೀಬೇಕು ಅನ್ನುವಂಥ ಒಂದು ಸಂದರ್ಭದೊಳಗೆ ನಮ್ಮ ರೈತರಿಗೆ ಏನು ಹೇಳ್ತೀರಿ ತಾವು? ಈ ಒಂದು ಅತಿಯಾದಂಥ ಮಳೆಯಿಂದ ಏನಾಗ್ತಾ ಇದೆ ಅಂದರೆ, ನಾವು ಕೆಲವೊಂದಿಷ್ಟು ವಿಚಾರಗಳನ್ನು ನಮ್ಮ ಜಿಲ್ಲೆ ಒಳಗೆ ನೋಡಿದ್ರೆ ಸರಾಸರಿ ಏನು ಮಳೆ ಬರ್ತಿತ್ತಲ್ಲ ಅದಕ್ಕಿಂತ ಸುಮಾರು 20% ಹೆಚ್ಚು ಮಳೆ ಆಗಿದ್ರೆ, ಇದರಿಂದ ಏನಾಯಿತಪ್ಪ ಅಂತಂದ್ರೆ ಮುಂಗಾರಿಯೊಳಗೆ ಬಿತ್ತಿದಂಥ ಬೆಳೆಗೆ ತೊಗರಿ ಏನಾಯಿತು, ಸಾಕಷ್ಟು ರೈತರ ಹೊಲದಾಗ ಹೆಚ್ಚು ಕಡಿಮೆ ಒಂಥರ ಅತಿಯಾದ ಮಳೆಯಿಂದ ಸೊರಗು ರೋಗ ಬಂತು. ಇನ್ನೊಂದಿಷ್ಟು ಬಿತ್ತಿದಂಥ ಬೀಜ ಮೊಳಕೆನೇ ಬರಲಿಲ್ಲ. ಇನ್ನೊಂದಿಷ್ಟು ಏನಪ್ಪ ಅಂತಂದ್ರೆ ಬೆಳೆ ಕುಂಠಿತ ಆಗ್ಯದ. ಸೊ ಇಂಥ ಸಂದರ್ಭದಲ್ಲಿ ಯಾಕೆ ಹಿಂಗಾಗ್ಯದಪ್ಪ ಅಂದ್ರೆ ಭೂಮಿ ತೇವಾಂಶ ಹೆಚ್ಚಾಗ್ಯದ. ಈ ತೇವಾಂಶ ಹೆಚ್ಚಾಗೋದ್ರಿಂದ ಏನಾಗ್ತದೆ, ಬೆಳೆ ಸರಿಯಾಗಿ ಬರೋದಿಲ್ಲ. ಯಾಕಂದ್ರೆ ಭೂಮಿ ಒಳಗೆ ಅದು ಉಸಿರಾಡ್ತಿತ್ತಂದ್ರೆ ಮಾತ್ರ ಬೇರೆ ಏನಾಗ್ತದೆ, ಆರೋಗ್ಯಪೂರ್ಣವಾಗಿ ಬೆಳೀತದೆ, ಅದರಿಂದ ಏನಾಗ್ತದೆ ಬೆಳೆ ಚೆನ್ನಾಗಿ ಬರ್ತಿತ್ತು. ಇಂಥ ಸಂದರ್ಭದಲ್ಲಿ ಈಗ ರೈತರು ನಾವು ಏನು ಮಾಡ್ಕೋಬೇಕಪ್ಪ ಅಂತಂದ್ರೆ ಸಾಧ್ಯದಷ್ಟು ಭೂಮಿಯ ಒಳಗಿರ್ತಕ್ಕಂಥ ಹೆಚ್ಚು ನೀರನ್ನು ಹೊರಗೆ ಹಾಕಲಿಕ್ಕೆ ನಾವೇನು ಬಸಿಗಾಲುವೆಯನ್ನು ಮಾಡ್ಕೋಬೇಕು. ಈ ಬಸಿಗಾಲುವೆ ಮಾಡೋದ್ರಿಂದ ಏನಾಗ್ತದಪ್ಪ ಅಂದ್ರೆ ಹೆಚ್ಚಿನ ನೀರು ಭೂಮಿಯಿಂದ ಹೊರಗೆ ಹೋಗ್ತದೆ, ಅವಾಗ ಭೂಮಿಯ ತೇವಾಂಶ ಏನಾಗ್ತದೆ ಆಪ್ಟಿಮಮ್ ಲೆವೆಲ್, ಅಂದರೆ ಒಂದು ಎಷ್ಟು ಬೆಳೆಗೆ ಎಷ್ಟು ಬೇಕಾಗ್ತದೆ ಆ ಲೆವೆಲ್ ಬರ್ತದೆ. ಅವಾಗ ಬೆಳೆ ಏನಾಗ್ತದೆ, ಬೇರುಗಳು ಉಸಿರಾಡ್ತವೆ, ಅವಾಗ ಒಳ್ಳೆಯ ಒಂದು ಬೆಳವಣಿಗೆ ಕಾಣ್ತಿದ್ದೀವಿ. ಸೊ ಅದಕ್ಕೆ ರೈತರು ಎಷ್ಟು ಸಾಧ್ಯ ಆಗ್ತದೆ ಈ ಮುಂಗಾರಿ ಆಗಿರ್ಬೋದು ಹಿಂಗಾರಿ ಆಗಿರ್ಬೋದು ಬಸಿಗಾಲುವೆಯನ್ನು ಅಳವಡಿಸ್ಕೊಳ್ಬೇಕು. ಇನ್ನೊಂದು ಇದ್ರ ಜೊತೆಗೆ ಏನಾಗ್ತದೆ, ತೇವಾಂಶ ಹೆಚ್ಚಾಗಿ ಏನಾಗ್ತದೆ ಬೆಳೆಗಳು ಹಳದಿ ಬರ್ತಾವೆ. ಹಳದಿ ಯಾಕೆ ಬರ್ತಾವಪ್ಪ ಅಂತಂದ್ರೆ, ನಾ ಮೊದಲೇ ಹೇಳ್ದಂಗೆ ಅತಿ ತೇವಾಂಶ ಹೆಚ್ಚಾಗೋದ್ರಿಂದ ಭೂಮಿಯ ರಚನೆಯಲ್ಲಿ ಏನಾಗ್ತದೆ, ಬೇರಿಗೆ ಉಸಿರಾಟ ಆಗೋದಿಲ್ಲ. ಸೊ ಹಿಂಗಾಗಿ ಏನಾಗ್ತದೆ, ತೇವಾಂಶದ ಕೊರತೆಯಿಂದ ಮೊದಲು ಅನುಭವಿಸ್ತಿದ್ದೀವಿ. ಈಗ ಹಂಗೆ ಬಿಜಾಪುರ ಜಿಲ್ಲೆ ಏನಾಗಿದೆ ಅಂದ್ರೆ ಅತಿ ತೇವಾಂಶ ಹೆಚ್ಚಾಗ್ಬಿಟ್ಟದೆ. ಹಿಂಗಾಗಿ ಏನಾಗ್ತದೆ, ಪೋಷಕಾಂಶಗಳು ಸರಿಯಾಗಿ ಬೆಳೆಗೆ ಸಿಗೋದಿಲ್ಲ. ಇದರಿಂದ ಏನಾಗ್ತದೆ, ನಾವು ಏನು ಮಾಡಬೇಕಪ್ಪ ಅಂತಂದ್ರೆ ಬಸಿಗಾಲನ್ನು ಕೊಡೋ ಜೊತೆಗೆ ಒಂದಿಷ್ಟು ಆಹಾರನ್ನು ಕೊಡ್ಬೇಕು ಬೆಳೆಗೆ. ಆಹಾರಪ್ಪ ಯಾವುದಪ್ಪ ಅಂತಂದ್ರೆ, ನಮ್ಗೆ ಅಂತಿದ್ರೆ ನಾವು ತಂಡ ಎತ್ತಿದ್ರೆ ನಾವೆಲ್ಲ ಸಾಮಾನ್ಯವಾಗಿ ಏನಂತೀವಿ, ಬೆಚ್ಚಗಿರ್ಲಿಕ್ಕೆ ನಾವು ವ್ಯವಸ್ಥೆ ಮಾಡ್ಕೋತೀವಿ. ಅದೇ ರೀತಿಯಾಗಿ ಇವತ್ತು ನಮ್ಮ ಬೆಳೆಗೂ ಏನಾಗ್ತದೆ, ತೇವಾಂಶ ಹೆಚ್ಚಾಗಿದೆ. ಸೊ ಅದಕ್ಕೆ ನಾವು ಒಂದಿಷ್ಟು ಯೂರಿಯಾ ಕೊಟ್ಬಿಟ್ರೆ, ಎಕರೆಗೆ ಒಂದು 20 ಕಿಲೋ ಯೂರಿಯಾನ ನಾವು ಯೂರಿಯಾ ಸಾಧ್ಯದಷ್ಟು ಎಲ್ಲ ಬೆಳೆಗೆ ಕೊಡೋದ್ರಿಂದ ಏನಾಗ್ತದೆ, ಮತ್ತೆ ಅವಕ್ಕೆ ಪೋಷಕಾಂಶ ಸಿಕ್ಕಂಗೆ ಆಗ್ತದೆ, ಜೊತೆಗೆ ಹೆಚ್ಚಿನ ತೇವಾಂಶ ಏನಾಗ್ತದೆ ಕಡಿಮೆ ಆಗ್ತದೆ. ಸೊ ಅದಕ್ಕೆ ಸಾಧ್ಯವಾದ ರೈತರು ಎಲ್ಲ ಬೆಳೆಗಳು ಮುಂಗಾರಿ ಹಿಂಗಾರಿಗೆ ಈಗ ನಾವು ಏನು ಮಾಡಬೇಕು ಅಂತಂದ್ರೆ ಬಸಿಗಾಲುವೆ ಜೊತೆಗೆ ಒಂದು 20 ಕಿಲೋ ಯೂರಿಯಾನ ಹಾಕೋದ್ರಿಂದ ಈ ಸಮಸ್ಯೆಯಿಂದ ಸಾಧ್ಯವಾದಷ್ಟು ನಾವು ರೈತರು ಹೊರಗೆ ಬರ್ಬೋದು. ಈಗ ತಾವು ಹೇಳ್ದಂಗೆ ಬಸಿಗಾಲುವೆಗಳನ್ನು ಮಾಡ್ಕೊಳ್ಬೇಕು, ನೀರನ್ನು ಹೊರಗೆ ಹಾಕಬೇಕು, ತೇವಾಂಶ ಕಡಿಮೆ ಮಾಡ್ಕೊಳ್ಬೇಕು ಅನ್ನುವಂಥ ಒಂದು ಸಂದರ್ಭದೊಳಗೆ ರೈತರಿಗೆ ಹೌದು ಅಡ್ಡಿ ಇಲ್ಲ, ತಾವು ಹೇಳುವಂಥದ್ದು ಒಂದು ತಂತ್ರಜ್ಞಾನ, ಅವರು ಕೂಡ ಇದನ್ನು ಫಾಲೋ ಮಾಡ್ತಾ ಇದ್ದಾರೆ, ಅನುಸರಿಸ್ತಾ ಇದ್ದಾರೆ. ಆದರೆ ನಿರಂತರವಾಗಿ ಏನು ಮಳೆ ಬರ್ತಾ ಇದೆ, ಬಿಟ್ಟು ಬಿಡಲಾರ್ದಂಗೆ ಮಳೆ ಬರ್ತಾ ಇದೆಯಲ್ಲ, ಅದರಿಂದ ತೊಂದರೆಗೆ ಒಳಗಾಗಿದ್ದಾರೆ ಅಂಥೇಳಿ ಅನ್ನಿಸ್ತಾ ಇದೆ. ಸಾಕಷ್ಟು ರೈತರು ಹೇಳೋದೇ ಇದನ್ನು, ಇಲ್ಲ ಎಷ್ಟು ಹೊರಗೆ ತೆಗೆದು ಹಾಕಿದ್ರೆ ಸಹಿತ ನೀರು ನಮ್ಮಲ್ಲಿ ಉಳಿತಾ ಇದ್ದಾವೆ, ಏನು ಮಾಡೋದು ತಿಳಿಲಾರ್ದಂಗೆ ಆಗಿದೆ ಅನ್ನುವಂಥ ಒಂದು ಪರಿಸ್ಥಿತಿ. ಸೊ ಇದು ಪ್ರಕೃತಿ ವಿಕೋಪಗಳು. ಇಂತಹ ಸಂದರ್ಭದಲ್ಲಿ ನಾವು ಸಹನೆಯನ್ನು ಕಳೆದೋಕ್ಕಿಂತ ಸಾಕಷ್ಟು ಹೊಸ ಹೊಸ ತಂತ್ರಜ್ಞಾನಗಳಿದಾವೆ. ಕೃಷಿಯಲ್ಲಿ ಹೆಂಗಿದೆಪ್ಪ ಅಂತಂದ್ರೆ, ಒಂದು ಬೆಳೆ ಹೋತಂದ್ರೆ ಮತ್ತೊಂದು ಬೆಳೆಗೆ ಅವಕಾಶ ಅನ್ನೋದು. ಈ ಉದಾಹರಣೆ ನೋಡ್ರಿ, ನಾ ತೊಗರಿ ಮುಕ್ಕಟ್ಟು ಹಾಕೊಂಡವ್ರದ್ದು ಏನಾಗ್ಯದ, ಸ್ವಲ್ಪ ಚೆನ್ನಾಗಿ ಬಂತು, ಸ್ವಲ್ಪ ಲೇಟಾಗಿ ಹಾಕೊಂಡವ್ರಿಗೆ ಮೊಳಕನು ಬರಲಿಲ್ಲ, ಬೆಳೆನೂ ಕುಂಠಿತಾಗ್ಯದ. ಇನ್ನು ಮುಕ್ಕಟ್ಟು ಹಾಕೊಂಡಂಥ ತೊಗರಿ ಏನಾಗ್ಯದ ಅಂದ್ರೆ ಬೆಳವಣಿಗೆ ಕುಂಠಿತಾಗ್ಯದ. ಆ ಕುಂಠಿತಾದ ಬೆಳವಣಿಗೆಗೆ ನಾವು ಈ ಸಾಧ್ಯದಷ್ಟು ಪೋಷಕಾಂಶ ಕೊಟ್ಟು ಏನಾದರೂ ಸ್ವಲ್ಪ, ಈಗ ನೋಡ್ರಿ ನಾವು ಪ್ರತಿ ವರ್ಷ ಎಕರೆಗೆ ಒಂದು 6-7 ಕ್ವಿಂಟಲ್ ತೋತಿದ್ದೀವಿ. ಸೊ ಮಳೆ ಹೆಚ್ಚಾಗಿ ಏನಾಗ್ಯದ, ಕೆಲವೊಂದು ಬೆಳೆಗಳು ಕುಂಠಿತಾಗಿದ್ದ, ಅಟ್ಲೀಸ್ಟ್ ಸ್ವಲ್ಪ ನಾವು ಭೂಮಿಯಿಂದ ತೊಗರಿ ಬೆಳೆಯನ್ನು ಪಡ್ಕೋಬೇಕಂದ್ರೆ ಸ್ವಲ್ಪ ಪೋಷಕಾಂಶ ನಿರ್ವಹಣೆ ಜಾಸ್ತಿ ಮಾಡಬೇಕು. ಈಗ ಹೆಚ್ಚು ಕಡಿಮೆ ಎಲ್ಲ ರೈತರ ಹೊಲದ ತೊಗರಿ ಏನಾಗ್ಯದ ಹೂವಾಗ ಅಂಥದ್ದಲ್ಲ. ಸೊ ಇಂಥ ಹಂತದೊಳಗೆ ನಾವು ಏನು ಮಾಡೋಕ್ಕಾಗ್ತದೆ, ಇದ್ದಂಥ ಬೆಳೆಗೆ ಹೆಚ್ಚಿನ ಪೋಷಕಾಂಶ ಕೊಡ್ಬೋದು. ಉದಾಹರಣೆಗೆ ಈ ನಮ್ಮ ತೊಗರಿ ಹೂವು ಆಡುವಂಥ ಈ ಸಂದರ್ಭದಲ್ಲಿ ನಾವು ಸಾಧ್ಯ ಆದಷ್ಟು ಅದಕ್ಕೆ ಹೆಚ್ಚಿನ ಪೋಷಕಾಂಶ ಅಂದ್ರೆ, ಈಗ ನಾವು ಹೊಸದಾಗಿ ಪಲ್ಸ್ ಮ್ಯಾಜಿಕ್ ಅಂತ ಬಂದದ, ಅದನ್ನು ಪಲ್ಸ್ ಮ್ಯಾಜಿಕ್ನ ನಾವು ತೊಗೊಂಡು 1 ಲೀಟರ್ ನೀರಿಗೆ 10 ಗ್ರಾಮ್ ಹಂಗೆ ನಾವು 2 ಬಾರಿ ನಾವು ಸಿಂಪರಣೆ ಮಾಡಿಬಿಟ್ರೆ ಇದ್ದಂಥ ಬೆಳೆ ಒಳಗೆ ನಾವು ಸ್ವಲ್ಪ ಅದ್ರ ಕಾಳುಗಳನ್ನು ತೊಗೋಬೋದು. ಇದು ಒಂದು ಕಡೆ. ಇನ್ನೊಂದು ಕಡೆ ಏನಪ್ಪ ಅಂದ್ರೆ, ಜೊತೆಗೆ ಏನಾಗ್ತಾವೆ, ಹುಳುಗಳು ಬರ್ತಾ ಇದಾವೆ. ರೋಗನೂ ಬರ್ತಾ ಇದೆ. ಸೊ ಇಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಸಸ್ಯ ಸಂರಕ್ಷಕ ಕ್ರಮಗಳನ್ನು ನಾವು ತಗೊಂಡ್ರೆ ಸ್ವಲ್ಪ ಮಟ್ಟಿಗಾದರೂ ರೈತರು ಇದ್ದಂಥ ಬೆಳೆ ಇದ್ದಂಥ ರೈತರು ತೊಗರಿಯಿಂದ ಇಳುವರಿ ಪಡ್ಕೋಬಹುದು. ಅದಕ್ಕೆ ಇದು ಒಂದು ಕಡೆ ಆಯಿತು. ಇನ್ನೊಂದು ಕಡೆ ಏನಾಗಿದೆ, ಲೇಟ್ ಆಗಿಬಿಡ್ತವ್ರದ್ದು ಏನಾಗ್ಬಿಡ್ತು, ಬೆಳೆನೇ ಹೋಗ್ಬಿಟ್ಟದ ಅತಿ ಹೆಚ್ಚು ಮಳೆಯಾಗಿ. ಏನಾಗ್ಬಿಡ್ತು ಅಂದರೆ ಜೂನ್ ಜುಲೈಗೆ ಏನು ಬಂದಂಥ ಮಳೆ ಹೆಂಗಿತ್ತಂದ್ರೆ ಪ್ರಾರಂಭದಲ್ಲಿ ಮಳೆ ಚೆನ್ನಾಗಿ ಬಂತು ಅಂತ ರೈತರು ಹೆಸರು ಹಾಕ್ಕೊಂಡ್ರು, ಹೆಸರು ಕಡೆಕಾಯ್ತ್ರಿ. ಬಟ್ ಬರಬರ್ತಿ ಏನಾಯ್ತಂದ್ರೆ ಬಿತ್ತಿದಂಥ ರೈತರಿಗೆ ಜೂನ್ ಜುಲೈದೊಳಗೆ ಹೆಂಗೆ ಬಂತಂದ್ರೆ ಒಂದು ಕಡೆ ಅತಿ ರಭಸದ ಮಳೆ ಬಂತು ಅಂದರೆ ಹೆಚ್ಚಾಗಿ ಮಳೆ ಬಂತು. ಇನ್ನೊಂದು ಕಡೆ ಏನಾಯ್ತಂದ್ರೆ ಬಿತ್ತಿದ ಮೇಲೆ ಒಂದಿಷ್ಟು ಗ್ಯಾಪ್ನು ಆಯಿತು. ಸೊ ಹಿಂಗಾಗಿ ರೈತರಿಗೆ ಎರಡೂ ಥರ ಸಮಸ್ಯೆ ಆಯಿತು. ಒಂದು ಕಡೆ ಬಿತ್ತಿದಂಥ ಬೆಳೆ ಮೊಳಕೆ ಬರಲಿಲ್ಲ, ಇನ್ನೊಂದು ಕಡೆ ಬಿತ್ತಿದಂಥ ಬೆಳೆ ಚೆನ್ನಾಗಿ ಬಂದದ ಅನ್ನೋದ್ರೊಳಗೆ ಅತಿ ಹೆಚ್ಚು ಮಳೆಯಾಗಿನೂ ಕುಂಠಿತಾಗಿದೆ. ಅದಕ್ಕೆ ನಾವು ಅಧೈರ್ಯ ಆಗೋದಕ್ಕಿಂತ ಇದ್ದಂಥ ತೊಗರಿ ಬೆಳೆಯನ್ನು ನಾವು ಪೋಷಕಾಂಶ ಇವೆಲ್ಲ ಕೊಟ್ಟು ಅದನ್ನು ಉಳಿಸ್ಕೋಬೇಕು ಒಂದು ಕಡೆ. ಇನ್ನೊಂದು, ಏನೂ ಬಂದೇ ಇಲ್ಲಪ್ಪ ಅತಿ ಮಳೆಯಾಗಿ ಹೋಗೇ ತಂದಾಗ ನಮಗೆ ಪರ್ಯಾಯವಾಗಿ ಬೆಳೆಗಳನ್ನು ವಿಚಾರಬೇಕಾಗ್ತದೆ. ಸೊ ನಮಗೀಗ ಜೂನ್ ಜುಲೈದ ಆಗಿಲ್ಲಪ್ಪ ಅಂತಂದ್ರೆ ಆಗಸ್ಟ್ ನಾವು ಸೂರ್ಯಕಾಂತಿಗೆ ಹೋಗಬೇಕಾಗ್ತದೆ. ಇದು ನಮ್ಮ ಜಿಲ್ಲೆಯೊಳಗೆ ನಾವು ಸಾಕಷ್ಟು ರೈತರು ಈ ವರ್ಷ ಸೂರ್ಯಕಾಂತಿ ಏನಾಗಿದೆ ಏರೆ ಹೆಚ್ಚಾಗ್ತಾ ಇದೆ. ಯಾಕಂದರೆ ಲೇಟಾಗಿ ನಾವು ಈ ತೊಗರಿಯನ್ನು ತೆಗೆದು ಎಷ್ಟೋ ಮಂದಿ ಏನು ಮಾಡಿದರು ಸೂರ್ಯಕಾಂತಿ. ಅದಕ್ಕೆ ಸೂರ್ಯಕಾಂತಿ ಇದ್ರಿಂದ ನಮ್ಗೆ ಒಳ್ಳೆ ಇಳುವರಿ ಬರ್ತದೆ. ಅದಕ್ಕೆ ಅಲ್ಲಿನೂ ನಾವು ಒಂದಿಷ್ಟು ಈ ಹೆಚ್ಚಾದಂಥ ಮಳೆಗೆ ನಾವು ನಾ ಮೊದಲೇ ಹೇಳಿದಂಗೆ ಬಸಿಗಾಲು ಆಗಿರ್ಬೋದು, ಒಂದಿಷ್ಟು ಯೂರಿಯಾ ಕೊಡೋದಾಗಲಿ, ಒಂದಿಷ್ಟು ಪೋಷಕಾಂಶ ಕೊಟ್ಟು ಸೂರ್ಯಕಾಂತಿ ಬೆಳೆಯನ್ನು ನಾವು ಚೆನ್ನಾಗಿ ಪಡ್ಕೊಳ್ಬೇಕು. ಈಗ ತಾವು ಕೃಷಿ ವಿಜ್ಞಾನ ಕೇಂದ್ರದ ಒಂದು ವತಿಯಿಂದ ಆಶ್ರಯದೊಳಗೆ ರೈತರ ಹೊಲಗಳಿಗೆ ಹೋಗುವಂಥದ್ದು, ಅಲ್ಲಿ ಏನಾಗಿದೆ ಅನ್ನುವಂಥ ನೋಡುವಂಥದ್ದು, ಇಂಥ ಸರ್ವೆ ಕೆಲಸಗಳನ್ನು ಮಾಡಿ ರೈತರಿಗೆ ಹೇಳುವಂಥ ವಿಚಾರ ನಡೆದಿರ್ತದೆ? ನಡೆದದ್ರಿ. ನಾವು ಪ್ರತಿ ಒಂದು ವಾರದಲ್ಲೇ ಕನಿಷ್ಠ ಅಂತ ಮೂರಿಂದ ನಾಲ್ಕು ದಿವಸ ಬೇರೆ ಬೇರೆ ನಮ್ಮ ಬರ್ತಕ್ಕಂಥ ಜಿಲ್ಲೆ ಎಲ್ಲ ತಾಲೂಕುಗಳಲ್ಲಿ ಅಡ್ಡಾಡ್ತೀವಿ. ಎಲ್ಲೆಲ್ಲಿ ರೈತರಿಗೆ ಒಂದು ವರ ಒಂದು ಸಮಸ್ಯೆ ಇದೆ. ಈ ಬಿಜಾಪುರಕ್ಕೆ ತಾಲೂಕಿಗೂ ಮತ್ತು ಮುದ್ದೇಬಳ ತಾಲೂಕು ಬಸವಂಬಾಗ ತಾಲೂಕು ನಾವು ವಿಚಾರ ಮಾಡಿದಾಗ ಒಂದೊಂದು ಕಡೆ ಒಂದೊಂದು ಥರ ಮಳೆಯಾಗಿದೆ. ಬಿಜಾಪುರದಲ್ಲಿ ಒಂದಿಷ್ಟು ಕಡಿಮೆ ಮಳೆ ಆದರೆ ನೀವು ಬಸವನಬಾಗ ಅತಿ ಹೆಚ್ಚು ಮಳೆ ಆಗಿದೆ, ಅಲ್ಲಿ ಪೂರ್ತಿ ಬೆಳೆ ಹೋಗ್ಬಿಟ್ಟದೆ. ಹಿಂಗೆ ಮುದ್ದೇಬಳ ತಾಲೂಕದಲ್ಲಿ ಒಂಥರ ಸಮಸ್ಯೆ ಆಗಿದೆ. ಹಿಂಗೆ ಆಯಾ ಬೆಳೆಗೆ ಅನುಗುಣವಾಗಿ ಆಯಾ ಏರಿಯಾಕ್ಕೆ ಅನುಗುಣವಾಗಿ ನಾವು ಏನು ಮಾಡ್ತೀವಿ, ರೈತರಿಗೆ ನೇರವಾದ ವಿಸಿಟನ್ನು ಮಾಡಿ ಅಲ್ಲಿನೂ ಸಮಸ್ಯೆಗೆ ಅವ್ರಿಗೆ ಈ ರೀತಿ ಬೆಳೆ ಹೋಗೈತಂದ್ರೆ ನೆಕ್ಸ್ಟ್ ಈ ಬೆಳೆನ ಹಾಕ್ಕೊಡ್ರಿ, ಆಮೇಲೆ ಇದಕ್ಕೇನು ಇದ್ದಂಥ ಬೆಳೆಗೆ ಹೆಂಗೆ ಉಳಿಸೋಬೇಕು ಅಂತ ಮಾಹಿತಿ ಕೊಡ್ತೀವಿ. ಜೊತೆಗೆ ನಾವು ಪತ್ರಿಕೆಯಲ್ಲಿ ಪ್ರಕಟಣೆ ಕೊಡ್ತೀವಿ, ಸರ್ವೆ ಮಾಡ್ತಾ ಇದ್ದೀವಿ. ಸಾಧ್ಯವಾದಷ್ಟು ಎಷ್ಟು ಸಾಧ್ಯ ಆಗದಷ್ಟು ರೈತರಿಗೆ ಅನುಕೂಲ ಆಗುವಂಗೆ ಇಂಥ ಪರಿಸ್ಥಿತಿ ಒಳಗೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗ ಸಾಕಷ್ಟು ಜನ ರೈತರು ತೊಗರಿಯನ್ನು ಈ ಸಲ ತೊಗೊಂಡಿದ್ದಾರೆ, ಯಾಕಂತಂದರೆ ಅದು ಒಳ್ಳೆ ಬೆಳೆಯದ ಕೈ ಹಿಡಿತದೆ ಅನ್ನುವಂಥದ್ದು, ಆದರೆ ಈ ಮಳೆಯಿಂದಾಗಿ ಸಾಕಷ್ಟು ತೊಂದರೆಯನ್ನು ಅನುಭವಿಸಿದ್ದಾರೆ. ತೊಗರಿ ಪರಿಸ್ಥಿತಿ ಹೆಂಗದ ಅಂತೀರಿ? ಈಗಾಗಲೇ ನಾವು ಕೇಳ್ತಾ ಇದ್ದೀವಿ, ಹೋಯ್ತು ಸರ್ ತೊಗರಿ ಅರ್ಧ ಕರ್ದ ಹೋಗಿದೆ ನಮಗೆ ಅಂಥೇಳಿ. ಇಲ್ಲ, ಇದು ಒಳ್ಳೆಯ ವಿಚಾರ. ಬಟ್ ಹೆಚ್ಚು ಕಡಿಮೆ ಏನಾಗಿದೆ ಅಂದರೆ ನಮ್ಮ ಜಿಲ್ಲೆ ಒಳಗೆ ತೊಗರಿಗೆ 60-70% ಹೋದಂಗರೀಗ, ಅದಕ್ಕೆ ಪರ್ಯಾಯವಾಗಿ ರೈತರು ಸೂರ್ಯಕಾಂತಿ ಬಂದರು. ಇನ್ನು ಉಳಿದಂಥ 25-30% ಮಂದಿ ಎಷ್ಟು ಸಾಧ್ಯ ಆಗದಷ್ಟು ಇಳುವರಿಯನ್ನು ಪಡ್ಕೊಳ್ಳೋಕ್ಕೆ ನಾವು ಪ್ರಯತ್ನ ಮಾಡಬೇಕು. ಈಗ ನಾವು ಈ ಸೂರ್ಯಕಾಂತಿ ಚೆನ್ನಾಗಿದೆ ಎಲ್ಲ ಕಡೆ, ಅದಕ್ಕೆ ಬಗ್ಗೆ ನಾವು ಹೆಚ್ಚು ಒತ್ತು ಕೊಡಬೇಕಾಗ್ತದೆ. ಅದಕ್ಕೂ ಒಂದೊಂದು ಭಾಗದಲ್ಲಿ ಏನಾಗ್ತದೆ, ಮಳೆ ಜಾಸ್ತಿಯಾಗಿ ಅಲ್ಲಿನೂ ಒಂದಿಷ್ಟು ಸಮಸ್ಯೆಗಳು ಬರ್ತಾ ಇದ್ದಾವೆ. ಅಲ್ಲಿ ಕೆಲವೊಂದೀಗ ರೈತರು ಹೇಳ್ತಾ ಇದ್ದಾರೆ ನಂಜಾನ್ ರೋಗ ಬರ್ತಾ ಇದೆ. ಈ ನಂಜಾನ್ ರೋಗಕ್ಕಂತೂ ನಾವು ಬೇರೆ ರೀತಿ ಯಾವುದೇ ರೀತಿ ಅಂದ್ರೆ ಎಷ್ಟಕ್ಕೆ ಸಾಧ್ಯ ಆಗದಷ್ಟು ಉಳಿಸೋಕೆ ಪ್ರಯತ್ನ ಮಾಡ್ಕೋಬೇಕಾಗ್ತದೆ. ಸೊ ಈ ನಂಜಾನ್ ವೈರಸ್ ರೋಗ ಇವೆಲ್ಲ, ಸೊ ಕೆಲವೊಂದಿಷ್ಟು ಜಾಸ್ತಿ ಬಾಧಕ ಆಗಿದ್ದಂತ ಕಿತ್ತೊಗಿಬೇಕು, ಅದು ಒಂದು. ಇದಕ್ಕೆ ಮುಂಜಾಗ್ರತೆಯಾಗಿ ನಾವು ಸೂರ್ಯಪಾನ ಹೊಲಸುತ್ತಲೂ ಒಂದಿಷ್ಟು ಜೋಳಗಳು ಹಾಕೊಂಡ್ರೆ ಈ ನುಸಿಯಿಂದ ಬರ್ತಕ್ಕಂಥ ಇಂಥ ವೈರಸ್ ರೋಗನ ತಡೆಗಿಡ್ಕೋಬಹುದು. ಎಷ್ಟು ಸಾಧ್ಯ ಆಗದಷ್ಟು ನಾವು ಪರಿಸ್ಥಿತಿಗೆ ಅನುಗುಣವಾಗಿ ಇಲ್ಲಿ ಬದಲಾವಣೆ ಮಾಡ್ಕೊಳ್ಬೇಕಾಗ್ಯದ. ಈಗ ಹಿಂಗಾಗಿ ನಾವು ತೊಗರಿಯನ್ನು ಹೆಚ್ಚು ಕಡಿಮೆ ನಮ್ಮ ರೈತರು ಕೈಬಿಟ್ಟಂಗೆ ಆಗ್ಯದ. ಇದ್ದಂಥ ತೊಗರಿಯನ್ನು ಪೋಷಕಾಂಶ ಕೊಡೋದ್ರ ಜೊತೆಗೆ ಇದ್ದಂಥ ಎಷ್ಟು ಸಾಧ್ಯ ಅಷ್ಟು ಇಳುವರಿ ಪಡ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು. ಈಗ ಉಳಿದಿರುವಂತಹ ಏನು ತೊಗರಿ ಅದ, ಅದರೊಳಗೆ ಏನು ತಂತ್ರಜ್ಞಾನ ಅಳವಡಿಸ್ಕೋಬಹುದು ರೀ? ಈಗ ಯಾರಾದರೂ ತಡವಾಗಿ ಬೆತ್ತಿ ಚೆನ್ನಾಗಿದ್ದ ಈ ಸ್ವಲ್ಪ ಬಂದದ ಅನ್ನೋರು ಈ 50 ದಿವಸ ಆಗಿತ್ತಂದ್ರೆ ನಾವು ಈ ನಿಪ್ಪಿಂಗ್ ಅಂತೀವಿ, ಕುಡಿ ಚುಟ್ಟೋದು. ಇದರಿಂದ ಹೆಂಗಾಗ್ತಂದ್ರೆ ಹೆಚ್ಚು ಪೊಂಗಲ್ಗಳು ಬರ್ತಾವೆ, ಅಂದರೆ ಬ್ರ್ಯಾಂಚಸ್ ಜಾಸ್ತಿ ಬರ್ತಾವೆ. ಸೊ ಹಿಂಗಾಗಿ ಏನಾಗ್ತದೆ, ಇಳುವರಿ ಹೆಚ್ಚಾಗ್ತದೆ. ಇದು ಒಂದು ತಂತ್ರಜ್ಞಾನ. ಏಳನೇ ತಂತ್ರಜ್ಞಾನ ಏನಪ್ಪ ಅಂತಂದ್ರೆ ಎಷ್ಟು ಸಾಧ್ಯ ಆಗದಷ್ಟು ಈಗ ನಾವು ಪೋಷಕಾಂಶಗಳು ಜಾಸ್ತಿ ಕೊಡಬೇಕು. ಜಾಸ್ತಿ ಅಂದ್ರೆ ನಾವು ಒಂದು ಹೂವಾಡೋದಲ್ಲಿ ಸಾಕಷ್ಟು ಹೂಗಳು ಉದುರ್ತಿರ್ತಾವೆ. ಸೊ ಇಂಥ ಸಮಯದಲ್ಲಿ ನಾವು ಈ ಪಲ್ಸ್ ಮ್ಯಾಜಿಕನ್ನು 10 ಗ್ರಾಮ್ 1 ಲೀಟರ್ ಸ್ಪ್ರೇ ಮಾಡೋದು ಒಂದು, ಜೊತೆಗೆ 19-19 ಅಂತ ಒಂದಿದೆ, ಅದನ್ನು ನಾವು 5 ಗ್ರಾಮ್ 1 ಲೀಟರ್ದಲ್ಲಿ ಸಿಂಪರಣೆ ಮಾಡೋದಾಗಿರ್ಬೋದು. ಇದರ ಜೊತೆಗೆ ಇನ್ನೊಂದು ಚಮಕ್ ಅಂತ ಬಂದದೆ, ಅದನ್ನು ಒಂದು 5 ಗ್ರಾಮ್ 1 ಲೀಟರ್ ಜೊತೆಗೆ. ಸೊ ಈ ರೀತಿಯಾಗಿ ನಾವು ಹೂವು ಆಡುವಂಥದ್ದು 2-3 ಬಾರಿ ಈ ರೀತಿ ಸ್ಪ್ರೇ ಕೊಟ್ಟರೆ ಸೊ ಇದ್ದಂಥ ಬೆಳೆ ಒಳಗೆ ನಾವು ಹೂವು ಉದುರೋದು ಕಡಿಮೆ ಮಾಡಿಕೊಂಡು ನಾವು ಇಳುವರಿಯನ್ನು ಪಡ್ಕೋಬಹುದು ರೀ. ಈಗ ಪಲ್ಸ್ ಮ್ಯಾಜಿಕ್ ಅಂತಂದ್ರಲ್ಲ ತಾವು, ಹೌದು, ಅದರ ಲಭ್ಯತೆ ಹೆಂಗದ ಅಂತೀರಿ? ಎಲ್ಲೆಲ್ಲಿ ಪಲ್ಸ್ ಮ್ಯಾಜಿಕ್ದ ಲಭ್ಯತೆ? ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಲಭ್ಯತೆ ಇದೆ. ರೈತರ ಬೇಕಾದ್ರೆ ಅದರ ಬಂದು ತೆಗೆದುಕೊಂಡು ಬಳಸ್ಬೋದು. ಸಾಮಾನ್ಯವಾಗಿ ನಾವು ಯೂಸ್ ಇದನ್ನು ಗುಲ್ಬರ್ಗಾದಲ್ಲಿ ಅಲ್ಲಿ ಉತ್ಪಾದನೆ ಆಗ್ತದೆ. ನಾವು ರೈತರ ಅನುಕೂಲಕ್ಕಾಗಿ ನಾವು ಇಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸ್ಟಾಕ್ ಮಾಡಿದ್ದೀವಿ. ಸಾಧ್ಯವಾದಷ್ಟು ರೈತರು ಬಂದು ಪಡ್ಕೊಳ್ಬೋದು. ಈಗ ತೊಗರಿದು ಹೇಳಿದ್ರಿ ತಾವು, ಇನ್ನು ಮುಂದಿನ ದಿನಗಳಲ್ಲಿ ಹಿಂಗ ಈಗಾಗಲೇ ತಡ ಆಯಿತು, ಹಿಂಗಾರಿ ಬಂದು ಹಿಂಗಾರಿ ಬೆಳೆಗಳನ್ನು ಬೆಳೆಯುವಂಥ ಒಂದು ಸಂದರ್ಭ ಇದು. ಈಗಾಗಲೇ ಬಿತ್ತನೆ ಆಗಿದ್ರೆ ಭಾಳ ಒಳ್ಳೇದಾಗ್ತಿತ್ತು, ಆದರೆ ಮಳೆಯಿಂದಾಗಿ ಭಾಳಷ್ಟು ತಡ ಆಗ್ಯದ ಅನ್ನುವಂಥದ್ದು. ಇನ್ನು ಮುಂದೆ ಏನು ಮಾಡ್ಬೇಕಂತೀರ ರೈತರು? ಈ ಹಿಂಗಾರಿ ಒಳಗೂ ಒಂದಿಷ್ಟು ಸಮಸ್ಯೆ ಬಂದವು ಸರ್. ಏನಾಯ್ತಪ್ಪ ಅಂದ್ರೆ ರೈತರಿಗೆ ಜೋಳವನ್ನು ಸಾಮಾನ್ಯವನ್ನು ಸೆಪ್ಟೆಂಬರ್ದಲ್ಲಿ ಬಿತ್ಕೋತೀವಿ, ಸೊ ಅವಾಗೂ ಮಳೆ ಬಿಡಲೇ ಇಲ್ಲ. ಈ ಎತ್ತಿನ ಪರಿಸ್ಥಿತಿ ನೋಡಿದ್ರೆ ಈಗ ಮಳೆ ಆಗ್ತಾ ಇದೆ. ಸೊ ಹಿಂಗಾಗಿ ಸಾಕಷ್ಟು ಜೋಳದ ಒಂದು ಕ್ಷೇತ್ರ ಕಡಿಮೆ ಆಗ್ತಾ ಇದೆ ಈ ವರ್ಷ. ಯಾಕೆ ಹಂಗಾಯ್ತಂದ್ರೆ ಸಕಾಲಿಕವಾಗಿ ಬಿತ್ತಲಿಕ್ಕೆ ಒಂದು ತೇವಾಂಶ ಬಿಡಲೇ ಇಲ್ಲ ಭೂಮಿಯೊಳಗೆ. ಭೂಮಿ ತಯಾರು ಮಾಡ್ಕೊಂಡಿದ್ರು ತೇವಾಂಶ ಹೆಚ್ಚಾಗಿ ಬಿತ್ತನೆಗೆ ಅನುಕೂಲ ಆಗಲಿಲ್ಲ. ಇನ್ನು ಕೆಲವೊಬ್ಬ ರೈತರು ಕೆಲವೊಂದು ಭಾಗದಲ್ಲಿ ಬಿತ್ತನೆ ಮಾಡಿಕೊಂಡ್ರು, ಸೊ ಅಲ್ಲಿನ ಜೋಳದ ಬೆಳವಣಿಗೆ ಆಗಿರ್ಬೋದು ಅದರ ಮೊಳಕೆ ಪ್ರಮಾಣ ಕುಂಠಿತಾಗಿದೆ. ಸೊ ಹಿಂಗಾಗಿ ನಮಗೆ ಇರೋದು ಒಂದು ದಾರಿಪಾಯ ಏನಂದ್ರೆ ಕಡ್ಲಿಗೆ ಹೋಗ್ತಾ ಇದ್ದೇವೆ ನಾವು ಸಾಕಷ್ಟು ರೈತರು. ಇನ್ನು ಕೆಲವೊಂದು ಭಾಗದಲ್ಲಿ ಅಲ್ಲಿನೂ ಈ ಹೆಚ್ಚಾದಂಥ ಮಳೆ ಅಲ್ಲಿ ಕಡ್ಲಿಗೂ ತೊಂದರೆ ಮಾಡ್ತಾ ಇದೆ. ಇನ್ನು ಎಷ್ಟು ಸಾಧ್ಯ ಅಷ್ಟು ನಾವು ಕಡ್ಲಿ ಒಳಗೂ ಏನು ಎಲ್ಲಿ ಚೆನ್ನಾಗಿ ಬಂದದೆ ಅಲ್ಲಿ ಇದ್ದಂಥ ಇಳುವರಿ ಪಡ್ಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಸೊ ಕಡ್ಲಿ ಒಳಗೆ ನಾವು ಏನು ಒಂದು ಇಳುವರಿ ಹೆಚ್ಚು ಮಾಡ್ಕೊಳ್ಳೋ ತಂತ್ರಜ್ಞಾನ ಏನಪ್ಪ ಅಂತಂದ್ರೆ, ಮೊದಲೇದಾಗಿ ಕಡ್ಲಿ ಬಿತ್ತಿದಂಥ ರೈತರು ಚೆನ್ನಾಗಿದ್ದಂಥ ರೈತರು ಈಗೇನು 30-35 ದಿವಸ ಬರ್ತದೆ ಅವರೂ ಕುಡಿ ಚೂಟ್ಬೇಕು. ಯಾಕೆ ಕುಡಿ ಚೂಟದ ಉದ್ದೇಶ ಏನಪ್ಪ ಅಂತಂದ್ರೆ ಹೆಚ್ಚು ಕೌಲುಗಳು ಹೆಚ್ಚಾಗ್ತವೆ, ಇಳುವರಿ ಹೆಚ್ಚಾಗ್ತದೆ. ಇದು ಎಲ್ರಿಗೂ ನಮ್ಮ ರೈತರಿಗೆ ಚಿರಪರಿಚಿತ. ಯಾಕಂದ್ರೆ ಹಳ್ಳಿ ಒಳಗೆ ಅವರು ಪಲ್ಯ ಮಾಡ್ಕೊಳಕ್ಕೆ ಹೋಗ್ತಿದ್ರು ಜನ ಮೊದಲ. ಸೊ ಅವಾಗ ಎಲ್ಲಿ ಕುಡಿ ಚೂಟಿರ್ತಾರೆ ಅಲ್ಲಿ ಭಾಳ ಚಂದ ಬೆಳೀತದೆ. ಇದು ಸತ್ಯ, ವೈಜ್ಞಾನಿಕವಾದ ಸತ್ಯ ಅದ. ಅದನ್ನು ಜನ ಈಗ ಹಳ್ಳಿ ಒಳಗೆ ಬೆಳಗ್ಗೆ ತೊಗೊಂಬರು ಪಲ್ಯ ಸಲ ಮಾಡೋದು ಅದು ಬೇರೆ, ನಾವೇ ಸ್ವತಃ ಇನ್ನು ಕುಡಿ ಚುಟ್ಬೇಕಾಗ್ಯದ. ಅದಕ್ಕೆ ರೈತರಿಗೆ ಈಗ ಕುಡಿ ಚುಟ್ಲಿಕ್ಕೆ ಆಳ ಬೇಕಂದ್ರೆ ಆಳಿನ ಸಮಸ್ಯೆ ಭಾಳ ಅದ. ಅದಕ್ಕೆ ಈಗ ನಾವು ಹೊಸದಾಗಿ ಕೆಲವೊಂದಿಷ್ಟು ಕುಡಿ ಚುಟ್ಟುವಂಥ ಮಷಿನ್ ಬಂದವ್ರಿ. ಮೊದಲನೇ ಪ್ರಾರಂಭದಲ್ಲಿ ನಾವೇನು ಮಾಡಿದ್ದೀವಿ, ಈ ಬ್ಯಾಟ್ರಿ ಆಪರೇಟೆಡ್ ಮಾಡಿದ್ದೀವಿ, ಅದು ವರ್ಕ್ ಆಗಲಿಲ್ಲ. ಈ ಸೋಲಾರ್ ಆಪರೇಟೆಡ್ ಅದರಿಂದ ತಯಾರು ಮಾಡಿದ್ದೀವಿ. ಸೊ ಅದನ್ನು ಬಳಸೋದ ಜೊತೆಗೆ ಇನ್ನೊಂದು ಏನಾಗ್ತದೆ, ಕೇವಲ ಕುಡಿ ಚೂಟೋದ್ರಿಂದ ಕಡಲೆ ಒಳಗೆ ಏನಾಗ್ತದೆ ಪಲ್ಯ, ಅದರ ಪಲ್ಯ ವೇಸ್ಟ್ ಆಗ್ತದೆ. ಸೊ ಅದನ್ನು ನಾವು ತಂದು ಮಾರಾಟ ಮಾಡಿದ್ರೆ ಅದು ಲಾಭ ಆಗ್ತದೆ ರೀ. ಸೊ ಅದಕ್ಕೆ ಈಗ ಹೆಂಗೆ ಬಂದದಪ್ಪ ಅಂತಂದರೆ, ಕುಡಿ ಚೂಟು ಜೊತೆಗೆ ಬಿದ್ದಂಥ ಪಲ್ಯನ ಕಲೆಕ್ಟ್ ಮಾಡುವಂಥ ಮಷಿನ್ ಬಂದವು. ಸೊ ಅವಕ್ಕೆ 8,000 ರೂಪಾಯಿ ತನಕ ಅದ್ರ ರೇಟ್ ಅದ. ಅವಕ್ಕೆ ಯಾವುದೇ ರೀತಿ ಬ್ಯಾಟ್ರಿ ಇಲ್ಲ, ಅವಕ್ಕೆ ಸೋಲಾರ್ ಆಪರೇಟೆಡ್ ಬರ್ತಾವೆ. ಸೊ ಅದನ್ನು ಉಪಯೋಗ ಮಾಡಿಕೊಂಡು ಕುಡಿ ಚುಟ್ಟು ಜೊತೆಗೆ ಇಳುವರಿನೂ ಹೆಚ್ಚಾಗ್ತದೆ. ಬಂದಂಥ ಕಡ್ಲಿ ಪಲ್ಯನ ನಾವು ಮಾರಾಟ ಮಾಡಿ, ಈಗ ನೋಡ್ರಿ ಮಾರ್ಕೆಟ್ದಲ್ಲಿ ನಾವು 1.5 ಕಿಲೋ ತೊಗೋಬೇಕಂದ್ರೆ 40-50 ರೂಪಾಯಿ ಆಗ್ತದೆ. ಸೊ ರೈತರಿಗೆ ಇದು ಒಂದಿಷ್ಟು ಒಂದು ಎಕರೆಗೆ ಸ್ವಲ್ಪ ಬಂದರೂ ಅದು ಒಂದಿಷ್ಟು ಅವ್ರಿಗೆ ಹೆಚ್ಚಿನ ಆದಾಯ ಪಡ್ಕೊ ಒಳ್ಳೇದು. ಇದು ಒಂದು ರೂಢಿಗತವಾದಂಥ ಒಂದು ಸಂಪ್ರದಾಯನೇ ಅಂತ ಹೇಳಿ ಹೇಳ್ಬೋದು. ನಮ್ಮ ರೈತರು ಮೊದಲಿನಿಂದಲೂ ಈ ಕಡ್ಲಿ ಪಲ್ಯ ಆಯಿತು, ಕುಸುಬಿ ಪಲ್ಯ ಆಯಿತು, ಇವೇನು ಅದಾವಲ್ಲ ಇವು ಉಪಯೋಗ ಮಾಡ್ಕೋತ ಬಂದಂಥವ್ರು. ಆದರೆ ಪಲ್ಯ ಸಲುವಾಗಿ ನಾವು ತೊಗೊಳ್ಳುವಂಥ ಸಂದರ್ಭ ಏನಿರ್ತದೆ, ಅದು ಯಾವ ಟೈಮ್ನೊಳಗೆ ನಾವು ನಿಪ್ಪಿಂಗ್ ಮಾಡಬೇಕು ಅಥವಾ ಯಾವ ಟೈಮ್ನೊಳಗೆ ಕುಡಿ ಚೂಟ್ಬೇಕಲ್ಲ, ಅದಕ್ಕೆ ಅದಕ್ಕೆ ಹೊಂದಾಣಿಕೆ ಆಗಂಗಿಲ್ಲ, ಆಗೋದಿಲ್ಲ. ಹೌದು, ಅದಕ್ಕೆ ಪರ್ಟಿಕ್ಯುಲರ್ ಟೈಮ್ದೊಳಗೆ ನಿಪ್ಪಿಂಗ್ ಮಾಡಬೇಕಾದಂಥದ್ದು ಅವಶ್ಯದ. ಹೌದು, 30-35 ದಿವಸ ಸರಿಯಾದ ಸಮಯ ಅದು. ಯಾಕಂದ್ರೆ ಹೂವು ಆಗೋಕ್ಕಿಂತ ಪೂರ್ವದಲ್ಲೇ ಮಾಡ್ಕೋಬೇಕು. ಒಮ್ಮೆ ಹೂ ಆದ್ಮೇಲೆ ಇದು ಪಲ್ಯ ಸಲುವಾಗಿ ಯಾವಾಗ ಬೇಕಾದ್ರೆ ರೈತರು ತೆಗಿತಾರೆ, ಅಲ್ಲೆಲ್ಲ ತೆಗಿತಾರೆ ಕೆಲವರು. ಬಟ್ ಅದರಿಂದ ಸಮಸ್ಯೆ ಆಗ್ತದೆ, ಯಾಕಂದ್ರೆ ಹೂವು ಆಗೋಕ್ಕಿಂತ ಪೂರ್ವದಲ್ಲೇ ಅದ್ರ ಬೆಳವಣಿಗೆ ಆಗ್ತಿರ್ತದೆ. ಅಂಥ ಹೊತ್ತಿಗೆ ಅದ್ರ ಕವಲುಗಳು ಹೆಚ್ಚಾಗ್ತಿರ್ತವೆ. ನಾವು ಹೂವು ಆದ್ಮೇಲೆ ಮಾಡಕ್ಕೆ ಹೋದ್ರೆ ಅಲ್ಲಿ ಏನಾಗ್ತದೆ, ಕವಲುಗಳ ಸಂಖ್ಯೆಗಳಾಗೋದಿಲ್ಲ. ಸೊ ಅದಕ್ಕೆ ಸಾಧ್ಯವಷ್ಟು ರೈತರು ಈ 35-40 ದಿವಸ ತಕ್ಕನೂ ನಡೀತದೆ ಕಡ್ಲಿ ಒಳಗೆ ನಾವು ಕುಡಿ ಚೂಟ್ಬೋದು. ಸೊ ಆ ಸಂದರ್ಭದಲ್ಲಿ ಚೂಟೋದ್ರಿಂದ ಕವಲುಗಳು ಹೆಚ್ಚಾಗಿ ಇಳುವರಿ ಹೆಚ್ಚಾಗ್ತದೆ. ಈಗ ತಾವು ಮಷಿನದ್ದು ಹೇಳಿದ್ರಿ, ಕುಡಿ ಚೂಟುವಂಥ ಒಂದು ಮಷೀನು. ಯಾಕಂತಂದ್ರೆ ರೈತರಿಗೆ 1-2 ಎಕರೆ ಏನೋ ಮಾಡ್ಬೋದು, ಆದರೆ ಭಾಳ ಜಮೀನು ಇದ್ದಂಥವ್ರು ಈ ಮಷೀನ್ ಉಪಯೋಗ ಮಾಡಲೇಬೇಕ್ರಿ. ಯಾಕಂದ್ರೆ ಇವತ್ತು ಆಳಿನ ಸಮಸ್ಯೆ ಭಾಳ ಅದ ರೈತರಿಗೆ. ಹೆಂಗೆ ಕೊರತೆ ಆಗ್ಯದ ಅಂದ್ರೆ, ಇವತ್ತು ಸಾಕಷ್ಟು ರೈತರು ಯಾವುದೇ ಒಂದು ಕೃಷಿ ಚಟುವಟಿಕೆ ಮಾಡ್ಬೇಕಂದ್ರೆ ಆ ಸಂದರ್ಭದಲ್ಲಿ ಆಳುಗಳು ಬೇಕಾಗುತ್ತೆ. ಸೊ ಹಂಗಾಗಿ ಇವತ್ತು ನಮ್ಗೆ ಆಳುಗಳ ಕೊರತೆ ಭಾಳ ಆಗ್ತಾ ಇದೆ. ಈ ಆಳುಗಳ ಕೊರತೆಯನ್ನು ನಾವು ನೀಗಿಸ್ಬೇಕಂದ್ರೆ ಈ ಕೆಲವೊಂದು ಮಷಿನರಿಗೆ ನಾವು ಹೋಗಲೇಬೇಕಾಗ್ತದೆ. ಅದಕ್ಕೆ ಈ ಕುಡಿ ಚೂಟೋದಕ್ಕೆ ಬೆಸ್ಟ್ ಮಷಿನ್ ಅಂದ್ರೆ ಈ ನಾವು ಈ ಸೋಲಾರ್ ಆಪರೇಟೆಡ್ ನಿಪ್ಪಿಂಗ್ ಮಷಿನ್ ಅಂತ ಮಾಡಿದ್ದೀವಿ. ಎಲ್ಲಿ ಸಿಗ್ತದೆ? ನಾವು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಒಂದು ತಂತ್ರಜ್ಞಾನದ ಸಹಭಾಗಿತ್ವದಲ್ಲಿ ತರಂಗ ಅನ್ನೋದೊಬ್ಬ ರೈತರ ಅದರ ಅವ್ರ ಸಂಸ್ಥೆ ಇದೆ, ಅವ್ರಿಗೆ ನಾವು ಕೈ ಜೋಡಿಸಿ ತಂತ್ರಜ್ಞಾನ ನಾವು ಕೊಟ್ಟಿದ್ದೇವೆ. ಅವರು ಆ ಮಷಿನ್ ತಯಾರು ಮಾಡಿ ಅವ್ರಿಗೆ ನಾವು ಯಾವುದೇ ರೈತರು ನಮ್ಗೆ ಕೇಳಿದಾಗಲಿ ನಾವು ನೇರವಾಗಿ ಆ ರೈತರಿಗೆ, ಅವರು ಒಬ್ಬ ರೈತರು, ಅವ್ರಿಗೆ ನಾವು ಟೆಕ್ನಾಲಜಿ ಸಹಭಾಗಿತ್ವದಲ್ಲಿ ಮಾಡಿಕೊಂಡು ಆ ಮಷಿನ್ ತಯಾರು ಮಾಡಿದ್ದೀವಿ. ಸೊ ಅವರು ನಾವು ಏನೋ ಮಾರಾಟ ಆದರೂ ಅವ್ರ ಮೂಲಕ ಮಾರಾಟ ಮಾಡಿಸ್ತಾ ಇದ್ದಾರೆ. ಅವರ ಲಭ್ಯತೆ ಇದೆ ಅಮ್ಮ, ಸಿಗ್ತದೆ. ಅಂದ್ರೆ ಈಗ ಯಾರಿಗೆ ಬೇಕು ಅನ್ನುವಂಥವ್ರು ಸೀದಾ ಅವ್ರ ಶಾಪಿಗೆ ಹೋದ್ರೆ ಸಿಗ್ತದೆ. ತರಂಗ ಅಂತ ಹೇಳುವ ಒಂದು ಅಂಗಡಿ ಮಾಡ್ಕೊಂಡಿದ್ದ ರೈತರು ಇದಾರೆ, ಅವ್ರ ಮೂಲಕ ಸಿಗುತ್ತಾರೆ. ಏನು ತಾವು ಕೃಷಿ ವಿಜ್ಞಾನ ಕೇಂದ್ರದೊಳಗೆ ಇದ್ರ ಬಗ್ಗೆ ಎಲ್ಲಿ ಹೋಗ್ಬೇಕು ಅಂತ ಹೇಳಿ ಎಲ್ಲ ಮಾಹಿತಿಯನ್ನು ಕೊಡ್ತೇವ್ರಿ. ನಮ್ಮ ಕೃಷಿ ವಿಜ್ಞಾನ ಯಾವಾಗಲೂ ರೈತರ ಸಲುವಾಗಿ ಈ ರೀತಿ ಯಾವುದೇ ಉಪಕರಣ ಆಗಿರ್ಬೋದು, ಬೀಜ್ ಆಗಿರ್ಬೋದು, ನಮ್ಮ ಕಡೆ ಇರಲಿಲ್ಲ ಅಂದ್ರೆ ನಾವು ಕೆಲವೊಂದು ರೈತರ ಕಡೆ ಮಾಡಿಸಿ ಅವರ ಫೋನ್ ನಂಬರ್ ಕೊಟ್ಟು ಅವ್ರ ಕಡೆ ನಾವು ಕಳಿಸಿ ಅದನ್ನ ಒದಗಿಸುವಂತ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಅಂದ್ರೆ ಏನಾದ್ರು ಘಟಕ ವಿಜಯಪುರದೊಳಗೆ? ವಿಜಯಪುರದಲ್ಲಿ ಇದೆ ಘಟಕ, ಇಲ್ಲೇ ಇದೆ. ರೈತರಿಗೆ ನಾವು ಅದಕ್ಕೆ ಬೇಕಾದಂತ ರಾ ಮಟೀರಿಯಲ್ ಬೇರೆ ಕಡೆಯಿಂದ ತರಿಸಿ ಡಿಸೈನ್ ಇಲ್ಲೇ ಮಾಡಿಕೊಂಡು ಇಲ್ಲೇ ಉತ್ಪಾದನೆ ಮಾಡ್ತಾ ಇದ್ದೀವಿ. ಹೆಂಗದ್ರಿ ಅದ್ರ ಮಷೀನಿನ ಪರ್ಫಾರ್ಮೆನ್ಸ್? ಅಂದ್ರೆ ಅದು ಯಾವ ರೀತಿ ಕೆಲಸ ಮಾಡ್ತಾ ಇದೆ? ಒಳ್ಳೆ ಕೆಲಸ ಇದೆ. ಈಗ ನಾವು ನೋಡ್ತಾ ಇದ್ದೀವಿ ಸುಮಾರು ಒಂದು 15-20% ಆ ಮಷಿನ್ ಯೂಸ್ ಮಾಡಿದಂತ ರೈತರು ಇಳುವರಿ ಹೆಚ್ಚಾಗಿದೆ ಅಂತ ಹೇಳ್ತಾ ಇದ್ರೆ ಸಾಕು ನಮ್ಗೆ 15-20% ಅಂದ್ರೆ ಇದು ಒಳ್ಳೆ ಬೆಳವಣಿಗೆ. ಇದರಿಂದ ಇಳುವರಿನೂ ಹೆಚ್ಚಾಗ್ತಾ ಇದೆ ರೈತರಿಗೆ. ಆಮೇಲೆ ಯಾವುದೇ ರೀತಿ ಬ್ಯಾಟರಿ ಆಗಲಿ ಕರೆಂಟ್ ಆಗಲಿ ಏನು ಬೇಕಾಗಿಲ್ಲ, ಸ್ವಲ್ಪ ಬಿಸಿಲು ಇದ್ರೂ ಸಾಕು ಸಾಕು ಕೆಲಸ ಮಾಡ್ತದೆ. ಬಟ್ ಇನ್ನೊಂದು ಕಡೆ ಕೆಲವೊಂದು ಸಮಸ್ಯೆನೂ ಬಂತು. ಏನಾಯ್ತು ಅಂದ್ರೆ ಮೋಡ ಕವಿದು ಅಥವಾ ಕಂಟಿನ್ಯೂಸ್ ಇತ್ತು ಅಂದ್ರೆ ಅದು ಮಾಡ್ಲಿಕ್ಕೆ ಸ್ವಲ್ಪ ಸಮಸ್ಯೆ ಆಯ್ತು. ಈಗ ಮತ್ತೆ ನಾವು ನೋಡ್ತಾ ಇದ್ದೀವಿ ಕಂಟಿನ್ಯೂಸ್ ಆಗಿ ಮೋಡ ಮುಸುಕಿದ ವಾತಾವರಣ, ಮಳೆ ವಾತಾವರಣ, ಇಂಥಲ್ಲಿ ಕೆಲಸ ಮಾಡಿಲ್ಲ ಅಂತೀರಿ? ಇಲ್ಲ, ಅಲ್ಲಿಗೂ ಮತ್ತೆ ಒಂದಿಷ್ಟು ಸ್ಟೋರ್ ಮಾಡಲಿಕ್ಕೆ ಅದನ್ನ ಏನು ಸೋಲಾರಿಂದ ಏನು ಸೂರ್ಯನ ಬೆಳಕನ್ನ ಸ್ಟೋರ್ ಮಾಡಿ ಅದನ್ನ ಎನರ್ಜಿ ಕನ್ವರ್ಟ್ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಅದ್ರ ಸಲುವಾಗಿ ಅದು ಸ್ವಲ್ಪ ರೇಟ್ ಜಾಸ್ತಿ ಆಗಿದೆ, ಅದಕ್ಕೂ ವ್ಯವಸ್ಥೆ ಆಗಿದೆ. ಯಾಕಂದ್ರೆ ಇಂಥ ಸಮಸ್ಯೆ ಒಳಗೆ ಯಾಕಂದ್ರೆ ಇದು ಸಮಯಕ್ಕೆ ಸರಿಯಾಗಿನೇ ಮಾಡ್ಬೇಕು ಈ ಕೆಲಸ, ಕುಡಿಚುಟ್ಟುವಂಥ ಕೆಲಸ ಇದು ನಿಲ್ಲಬಾರ್ದು. ಅದ್ರ ಸಲುವಾಗಿ ಕೆಲವೊಂದಿಷ್ಟು ಅದಕ್ಕೆ ಬ್ಯಾಟರಿ ಸ್ಟೋರ್ ಇದ್ದಂಥ ವ್ಯವಸ್ಥೆ ಮಾಡಿಕೊಂಡು ಅದಕ್ಕೆ ಪರ್ಯಾಯವನ್ನು ಕಂಡುಹಿಡಿದೇವ್ರು. ಇದನ್ನ ನೀವು ಪರೀಕ್ಷೆ ಮಾಡಿರಿ? ಹೌದು, ಎಲ್ಲ ಪರೀಕ್ಷೆ ಮಾಡಿ ರೈತರು ಸಾಕಷ್ಟು ರೈತರ ಕಡೆ ಮಾಡಿಸಿ ಅದನ್ನ ಪ್ರತ್ಯಕ್ಷಕ್ಕೆ ತೋರಿಸಿ ಅದ್ರ ಮೇಲೆ ಸಾಕಷ್ಟು ಕ್ಷೇತ್ರೋತ್ಸವ ಮಾಡಿ ಅವೆಲ್ಲ ಒಪ್ಪಿದ ಮೇಲೆ ಇವತ್ತು ರೈತರನ್ನು ಬಳಸ್ತಾ ಇದ್ದಾರೆ. ಬಟ್ ಇನ್ನೂ ಹೆಚ್ಚು ಹೆಚ್ಚು ಕಡೆ ಅದು ಇನ್ನೂ ಹೋಗ್ಬೇಕಾಗಿದೆ. ಸಾಮಾನ್ಯ ತಮ್ಮ ಒಂದು ಅನುಭವದ ಪ್ರಕಾರ ಎಷ್ಟು ಜನ ರೈತರು ಇದನ್ನ ಉಪಯೋಗ ಮಾಡ್ತಾ ಇದ್ದಾರೆ? ಈಗ ನೋಡಿ ನಾವು ಬಿಜಾಪುರ, ಈಗ ಎಲ್ಲ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗೆ ಹೋಗಿದ್ದಾರೆ. ಇದು ನಾವು ಮೊದಲು ಬಿಜಾಪುರ ಜಿಲ್ಲೆ ಪ್ರಾರಂಭ ಮಾಡಿದ್ದೀವಿ. ಈಗ ಆಲ್ಮೋಸ್ಟ್ ಅಲ್ಲ ಕರ್ನಾಟಕದ ಏನು ವನ ಜಿಲ್ಲೆಗಳು ಏನು ಬರ್ತಲ್ಲ, ಈ ಕಡೆ ರಾಯಚೂರು ಆಗಿರ್ಬೋದು, ಗುಲ್ಬರ್ಗ ಆಗಿರ್ಬೋದು, ಈವನ್ ನಮ್ಮ ಅಪ್ ಟು ಧಾರವಾಡ, ಎಲ್ಲ ಬಾಗಲಕೋಟೆ ಇವೆಲ್ಲ ಜಿಲ್ಲೆಗಳನ್ನು ಅದು ಈಗ ಮಷಿನ್ ಮಾರಾಟ ಆಗ್ತಾ ಇದೆ. ಅಂದ್ರೆ ಹಗರದ ಮಷಿನ್ ಬಹಳ ಹಗರ ಇದೆ. ಇದಕ್ಕಿಂತ ಮೊದಲು ಇನ್ನೂ ಸಣ್ಣದೊಂದು ಮಷಿನ್ ಮಾಡಿದ್ದೇವ್ರಿ. ಅವಾಗ ಏನಾಗ್ತಿತ್ತಪ್ಪ ಅಂತಂದ್ರೆ ಅದು ಕೇವಲ 2,000 ರೂಪಾಯಿಗಿದ್ರು ಸಮಸ್ಯೆ ಏನಾಗ್ತಿತ್ತಾರೆ, ಆ ಪಲ್ಲೆ ವೇಸ್ಟ್ ಆಗ್ತಿತ್ತು. ಅವಾಗ ಬರೀ ಕುಡಿ ಚುಟ್ಟೋದು ಅಷ್ಟೇ ಮಾಡ್ತಿತ್ತು. ತೊಗರಿ ಒಳಗೂ ಇದನ್ನು ಬಳಸ್ಬೋದು ನಾವು. ತೊಗರಿ ಒಳಗೆ ನೇರವಾಗಿ ಇದನ್ನು ಬಳಸಲಿಕ್ಕೆ ಏನು ತೊಂದರೆ ಇಲ್ಲ. ಆದ್ರೆ ಪಲ್ಲೆ ಕಲೆಕ್ಟ್ ಮಾಡೋದು ಏನಕ್ಕಿತ್ತಲ್ಲ, ಮೊದಲು ಇದ್ದಿದ್ದಲ್ರಿ. ಸೊ ಅದಕ್ಕೆ ವೇಸ್ಟ್ ಮಾಡ್ಬಾರ್ದು, ರೈತರಿಗೆ ಉಪಯೋಗ ಆಗಲಿ, ಅದೊಂದಿಷ್ಟು ಲಾಭ ಆಗಲಿ ಅಂತೇಳಿ ಅದ್ರ ಪಲ್ಲೆನೂ ಉಳಿತಾಯ ಮಾಡಿ. ಅಂದ್ರೆ ಈ ಕಡ್ಲಿ ಒಳಗಾಯ್ತು, ತೊಗರಿ ಒಳಗೆ, ಮತ್ತೆ ಈಗ ನಾವು ಕುಸುಬಿ ಒಳಗೂ ಅದನ್ನು ಉಪಯೋಗ ಮಾಡ್ತೀವಿ ಅಂತಂದ್ರೆ ಮಾಡಬಹುದು. ಕುಸುಬಿಗೆ ಬರೋದಿಲ್ಲರಿ, ಯಾಕಂದ್ರೆ ಹೆಂಗ್ ಡಿಸೈನ್ ಆಗಿತ್ತು ಅಂದ್ರೆ ಅದು ಕುಸುಬಿ ಸ್ವಲ್ಪ ಎತ್ತರ ಜಾಸ್ತಿ ಆಗ್ತದೆ. ಸೊ ಹಿಂಗಾಗಿ ಪಲ್ಲೆಗಳನ್ನ ನಾವು ಆ ರೀತಿ ಮುರ್ಕೊಳಕ್ ಆಗೋದಿಲ್ಲ. ಸೊ ಕುಸುಬಿಗೆ ನಾವು ಇನ್ನೂ ಡಿಸೈನ್ ಮಾಡಿಲ್ಲ ಅದನ್ನ, ಮುಂದಿನ ದಿನಗಳಲ್ಲಿ ಅದಕ್ಕೂ ಸ್ವಲ್ಪ ವಿಚಾರ ಮಾಡೋಣ. ಈಗ ತೊಗರಿ ನಾವು ಉಪಯೋಗ ಮಾಡಬೇಕು ಅಂತಂದಾಗ ತೊಗರಿದ ಪಲ್ಲೆ ಅಂತೂ ನಾವೇನು ಕಲೆಕ್ಟ್ ಬರೋದಿಲ್ಲ ಅಲ್ಲಿ. ಆದ್ರೆ ಅದನ್ನ ಏನು ತಾವು ಅದು ಪಾತ್ರೆ ಇರಬಹುದು ಅಥವಾ ಒಂದು ಇರಬಹುದು, ಅದಕ್ಕೆ ಅದನ್ನ ತೆಗೆದು ಅದನ್ನ ಉಪಯೋಗ ಮಾಡ್ಕೊಳಕ್ ಬರ್ತದ ಅಂತೀರಿ? ಇಲ್ಲ, ಅದಕ್ಕೆ ತೊಗರಿಗೆ ಬೇರೆನೆ ಇದೆ, ಬೇರೆನೆ ಇದೆ. ತೊಗರಿಗೆ ಏನು, ಯಾಕಂದ್ರೆ ಅಲ್ಲಿ ನಮ್ಮ ತೊಗರಿದ ನಾವು ಬಳಸೋದಿಲ್ಲ, ಅದರದ್ದು ಪಲ್ಲೆ ಅನ್ನೋ ತಾನು ಬರೋದಿಲ್ಲ. ಅದಕ್ಕೆ ಅಲ್ಲಿ ಅದಕ್ಕೊಂದು ಮಷಿನ್ ಬೇರೆ ಇದೆ, ಅದು ಬರೀ ಕೇವಲ 2,000 ಡಿಸೈನ್ ಮಾಡಿದ್ದೆ. ಅದನ್ನ ನಾವು ಅಲ್ಲಿ ತೊಗರಿ ಒಳಗೆ 50 ಬಳಸ್ಬೇಕ್ರಿ. ಆ ಹಂತದೊಳಗೆ ಮಾಡಿದ್ರೆ ಹೆಚ್ಚು ಕವಲುಗಳಾಗ್ತಾವ್ರಿ. ಅದಕ್ಕೆ ಇದಕ್ಕೋ ಸ್ವಲ್ಪ ಮಷಿನ್ ಬೇರೆ ಇದೆ. ಬಟ್ ತೊಗರಿ ಬಳಸೋ ಮಷಿನ್ ಕಡ್ಲಿಗೆ ಬಳಸ್ಬೋದು, ಅದ್ರ ಪಲ್ಲೆ ವೇಸ್ಟ್ ಆಗ್ತದೆ. ಬಟ್ ಇದ್ರ ಸಲುವಾಗಿ ನಾವು ಡಿಸೈನ್ ಮಾಡಿದ ಹೊಸ ಒಂದು ಮಷಿನ್ ಅನ್ನು ಬಳಸಬಹುದು, ಕುಡಿಚುಟ್ಟುವಂತಹದ್ದು. ಅಡ್ಡಿಲ್ಲ ಕೋಲಾರ ಅವರೇ, ಈಗೇನು ಕೃಷಿ ವಿಜ್ಞಾನ ಕೇಂದ್ರ ಇಂಥ ಒಂದು ಕೆಲಸ ಮಾಡ್ತಾ ಇದೆ, ಮಷಿನ್ಗಳನ್ನು ಸಹಿತ ಡಿಸೈನ್ ಮಾಡಿ, ಯಾಕಂದ್ರೆ ರೈತರಿಗೆ ಏನು ಬೇಕು ಆ ಮಷಿನನ್ನು ನಾವು ಕೊಡಬೇಕು ಅಥವಾ ಆ ಒಂದು ಪದ್ಧತಿಯನ್ನು ನಾವು ತಯಾರು ಮಾಡಬೇಕಾಗ್ತದೆ. ಈಗ ಇಂಥ ರೈತರಿಗೆ ಬೇಕಾದಂಥ ಮಷಿನ್ಗಳು ಮತ್ತೆ ಯಾವುದಾದ್ರೂ ಮಾಡಿದ್ದದಲ್ಲ? ರೈತರಿಗೆ ಬೇಕಾದ ಸಾಕಷ್ಟು ಮಷಿನ್ಗಳು ನಮ್ಮಲ್ಲಿ ಈಗ ಮಾಡ್ತಾ ಇದ್ದೇವೆ. ರೈತರಿಗೆ ಏನಾಗ್ತಾ ಇದೆ ಅಂದರೆ, ಒಂದು ಕಡೆ ಇದು ಒಂದು ಮಷಿನ್ ಆಯಿತು. ಇನ್ನೊಂದು ಕಡೆ ಈಗ ನಮ್ಮ ಭಾಗದಲ್ಲಿ ಉಳ್ಳಾಗಡ್ಡಿ ಜಾಸ್ತಿ, ಈರುಳ್ಳಿ ಜಾಸ್ತಿ ಬೆಳೀತಾ ಇದ್ದಾರೆ. ಅಲ್ಲಿ ಏನಾಗ್ತದೆ, ಈರುಳ್ಳಿ ನಾವು ಈಗ ಅದರ ತಪ್ಪಲ ಮತ್ತು ಗಡ್ಡೆಯನ್ನು ಸೆಪರೇಟ್ ಮಾಡಲಿಕ್ಕೆ ನಮ್ಮಲ್ಲಿ ಗ್ರಾಮೀಣ ಮಹಿಳೆಯರು ಕುಡುಗೋಲು ಅಂತ ನಾವೇನಂತೀವಿ ಅದನ್ನ ತಗೊಂಡು ಹೆಚ್ಚು ಕೊಡ್ತಿರ್ತಾರೆ. ಸೊ ಅದು ಸಮಯ ಭಾಳ ತಗೋತಾ ಇದೆ. ಒಂದು ಕಡೆ ಬೀಜೋಪ್ತದೆ ಮಾಡ್ಬೇಕಂದಾಗೂ ಅದನ್ನ ನಾವು ಸೆಪರೇಟ್ ಮಾಡಬೇಕಾಗ್ತದೆ, ಇಲ್ಲ ನಾವು ಈರುಳ್ಳಿಗೆ ಮಾಡ್ಕೋಬೇಕಂದಾಗ ಸೆಪರೇಟ್ ಮಾಡಲೇಬೇಕಾಗ್ತದೆ. ಸೊ ಇಂಥ ಸಂದರ್ಭದಲ್ಲಿ ನಾವೇನು ಮಾಡಿದ್ದೇವೆ ಅಂದರೆ ಈ ಈರುಳ್ಳಿ ಹೆಚ್ಚುವಂಥದ್ದು, ಆ ಗಡ್ಡೆ ಮತ್ತು ಅದರ ತಪ್ಪಲ ಸೆಪರೇಟ್ ಮಾಡುವಂಥದ್ದು ಒಂದು ಈಗ ಹೊಸದಾಗಿ ಮಾಡಿದ್ದೀವಿ. ಸೊ ಅದನ್ನು ರೈತರಿಗೆ ಈಗ ಆಲ್ರೆಡಿ ಅಲ್ಲೆಲ್ಲೆಲ್ಲ ರೈತರು ಅದನ್ನು ಬಳಕೆಯನ್ನು ಮಾಡ್ತಾ ಇದ್ದಾರೆ. ಸೊ ಅಂದರೆ ಗಡ್ಡೆ ಮತ್ತು ಅದರ ತಪ್ಪಲನ್ನು ಬೇರೆ ಮಾಡುವಂಥದ್ದು ಅತಿ ರೈತರಿಗೆ ಕೈಗೆಟುಕುವಂಥ ಒಂದು 3,000 ರೂಪಾಯಿಗೆ ಸಿಗುವಂಥ ಒಂದು ಹೊಸ ಇಂಪ್ಲಿಮೆಂಟನ್ನು ನಾವು ಈಗ ಅದನ್ನು ರೈತರಿಗೆ ಅದು ನಾವು ಮಾಡ್ತಾ ಇದ್ದು ರೈತರ ಒಬ್ಬ ನಾವೇನು ಹೇಳಿದ್ವಿ ತರಂಗನ ರೈತರ ಜೊತೆ ಕರ್ಕೊಂಡು ಮಾಡ್ತಾ ಇದ್ದೀವಿ. ಅಲ್ಲೇ ಡಿಸೈನ್ ಮಾಡಿ ನಾವು ಟೆಕ್ನಾಲಜಿ ಅವ್ರಿಗೆ ಕೂತು ಅವರು ನಾವು ಜೊತೆ ಕೂಡಿ ಅದು ಮಾಡಿದೀವಿ. ಆಲ್ರೆಡಿ ರೈತ ಸಾಕಷ್ಟು ಇದನ್ನು ಬಳಸ್ತಾ ಇದ್ದಾರೆ. ಯಾಕಂದ್ರೆ ಇದರಿಂದ ಏನಾಗ್ತದೆ, ಸಮಯ ಉಳಿತದೆ, ಆಮೇಲೆ ಆಳುಗಳ ಒಂದು ಖರ್ಚನ್ನು ಉಳಿತದೆ. ಈಗ ಯಾಕಂತಂದ್ರೆ ಈಗ ಮಷಿನ್ಗಳ ಬಳಕೆ ಅನಿವಾರ್ಯ ಆಗಿರುವಂತದನ್ನ ನಾವು ನೋಡ್ತಾ ಇದೀವಿ. ಯಾಕಪ್ಪ ಅಂತಂದ್ರೆ ಕೆಲಸ ಬಹಳ ಇರ್ತದೆ ನಮಗೆ, ಮತ್ತೆ ಏನು ಇಳುವರಿ ಪ್ರಮಾಣನೂ ಕೂಡ ಹೆಚ್ಚಿರೋದ್ರಿಂದ, ಮತ್ತೆ ಜಲ್ದಿ ಕೆಲಸಗಳನ್ನ ಮುಗಿಸ್ಬೇಕಾಗಿರೋದ್ರಿಂದ ಟೈಮ್ ಟು ಟೈಮ್ ಎಲ್ಲ ಆಗ್ಬೇಕಲ್ಲ, ಅದಕ್ಕೆ ಮಷಿನ್ಗಳ ಬಳಕೆ ಇವತ್ತಿನ ದಿವಸ ಬಹಳ ಮುಖ್ಯದ. ಈಗ ಡಾಕ್ಟ್ರೆ, ಈಗ ಏನಪ್ಪಾ ಅಂತಂದ್ರೆ ರೈತರಿಗೆ ಅವ್ರದೇ ಆದಂತಹ ಒಂದು ಸ್ವಲ್ಪ ಕಷ್ಟಗಳು ಬರ್ತಾವ, ಕೃಷಿ ಮಾಡುವಂತಹ ಸಂದರ್ಭದೊಳಗೆ ಕಷ್ಟಗಳು ಬರ್ತಾವ. ಇಲ್ಲ ಸರ್, ನೀವು ಇಂಥ ಒಂದು ಮಷಿನ್ ನಮಗೆ ಮಾಡಿಕೊಡಬೇಕು ಅನ್ನುವಂಥದ್ದು ಏನಾದರೂ ರೈತರಿಂದ ಬಂದಾಗ ಅದ್ರ ಬಗ್ಗೆ ಏನಾದರೂ ತಾವು ಅಧ್ಯಯನ ಮಾಡ್ತಾ ಇದ್ದೀರಿ? ಮಾಡ್ತಾ ಇದ್ದೇವೆ. ಈಗ ಸಾಮಾನ್ಯವಾಗಿ ನಮ್ಮ ಭಾಗದಲ್ಲಿ ಜೋಳ ಭಾಳ ಇದೆ. ಸೊ ಏನಾಗ್ತಾ ಇದೆ ಅಂದ್ರೆ ರೈತರ ಇವತ್ತು ಜೋಳ ಕಡಿಮೆ ಮಾಡ್ತಾ ಇದ್ರು. ಯಾಕಂದ್ರೆ ಜೋಳಕ್ಕೆ ಬಿತ್ತನೆ ಸಮಸ್ಯೆ ಆಗೋದಿಲ್ಲ, ಬೆಳವಣಿಗೆ ಸಮಸ್ಯೆ ಆಗೋದಿಲ್ಲ. ಮುಂದೆ ಅದನ್ನು ಕೊಯ್ಯುವ ಸಮಸ್ಯೆ ಬಂದಾಗ ಅದನ್ನು ಕೊಯ್ಬೇಕು, ಸೂಡು ಕಟ್ಟಬೇಕು, ತೆನೆ ಹರಿಬೇಕು, ಆಮೇಲೆ ರಾಶಿ ಮಾಡಬೇಕು. ಇಷ್ಟೆಲ್ಲ ಮಾಡೋದ್ರೊಳಗೆ ರೈತಕ್ಕೆ ಹೆಂಗಾಗ್ತದೆ ಅಂದ್ರೆ ಭಯಂಕರ ಆಳುಗಳ ಸಮಸ್ಯೆ ಆಗ್ತದೆ. ಸೊ ಹಿಂಗೆ ಖರ್ಚನೇ ಹೆಚ್ಚಾಗ್ಬಿಡ್ತದೆ. ಅದಕ್ಕೀಗ ಸಾಕಷ್ಟು ನಮ್ಮ ಜಿಲ್ಲೆಗಳ ರೈತರು ಜೋಳ ಕೊಯ್ಯುವಂಥದ್ದು, ಜೋಳ ರಾಶಿ ಮಾಡಲಿಕ್ಕೆ ನಮ್ಗೆ ಸಹಕಾರಿ ಅಂತ ಮಷಿನ್ ಡಿಸೈನ್ ಮಾಡಲಿ ಅಂತ ಭಾಳ ಕಡೆಯಿಂದ ಬಂದದ್ದು. ಇದು ಎರಡು ಕಳೆದ ಒಂದು 3-4 ವರ್ಷ ಸ್ಟಾರ್ಟ್ ಆಗಿದೆ. ಅದಕ್ಕೆ ನಾವು ಅದಾಗ ಆ ಮಷಿನರಿನ ನಮ್ಮ ಕೃಷಿ ವಿದ್ಯಾ ವಿಶ್ವವಿದ್ಯಾಲಯ ಅದನ್ನು ಡಿಸೈನ್ ಮಾಡಿ ಆಲ್ರೆಡಿ ಮಾಡಿದ್ದೀವಿ. ಬಟ್ ಏನಾಗ್ತಾ ಇದೆಯಪ್ಪ ಅಂತಂದ್ರೆ ಅಲ್ಲಿ ಒಮ್ಮೊಮ್ಮೆ ತೆನೆ ಏನು ಜೋಳದ ದಂಟು ಬಾಗಿರ್ತದೆ. ಸೊ ಅಂಥ ಸಮಯದಲ್ಲಿ ಏನಾಗ್ತದೆ, ಅದನ್ನದು ಮೆಷಿನ್ ಹಿಡಿತಾ ಇಲ್ಲ. ಇದು ಒಂದು ಕಡೆ ಸಮಸ್ಯೆ. ಇನ್ನೊಂದು ಕಡೆ ಏನು ಸಮಸ್ಯೆ, ಈಗ ನಾವು ಜೋಳನ ಬೆಳೆಯುವ ಉದ್ದೇಶ ಹೆಂಗಿರ್ತದೆ ಅಂದ್ರೆ ಜೋಳ ಮನುಷ್ಯರು ಬಳಸಲಿಕ್ಕೆ ಒಂದು ಕಡೆ, ಆದರೆ ಇನ್ನೊಂದು ಕಡೆ ಅದರ ಕಣಿಕೆಯನ್ನು ದನಕ್ಕೆ ಬಳಸಬೇಕಾಗ್ತದೆ. ಸೊ ಈ ಮಷಿನ್ ಹೆಂಗಾಗ್ತದೆ ಅಂದ್ರೆ ಕಣಿಕೆ ಸರಿಯಾಗಿ ಬರೋದಿಲ್ಲ ಅಲ್ಲಿ, ಹಿಂಗಾಗಿ ಕಣಿಕೆ ವೇಸ್ಟ್ ಆಗೋ ಚಾನ್ಸಸ್ ಭಾಳ ಅದ. ಅದಕ್ಕೆ ಆ ನಿಟ್ಟಿನೊಳಗೆ ಇನ್ನೂ ಸಂಶೋಧನೆ ಮಾಡ್ತಾ ಇದ್ದೀವಿ ಆ ಮಷಿನ್ ಡಿಸೈನ್ ಮಾಡಲಿಕ್ಕೆ. ಇನ್ನೂ ಅದು ಪ್ರಯತ್ನ ನಡೆದದ. ಮುಂದೊಂದು ದಿವಸ ಅದನ್ನು ನಾವು ಬಂತಂದ್ರೆ ಜೋಳದ ಬೆಳೆಯುವಂಥ ರೈತ ಕ್ಷೇತ್ರನೂ ಹೆಚ್ಚಾಗ್ತದೆ, ಜೊತೆಗೆ ಅಲ್ಲಿ ಕಣಿಕೂ ಸಿಗ್ತದೆ, ಕಾಳೂ ಸಿಗ್ತದೆ. ಜೋಳ ಬೆಳೆದ್ರೆ ಏನಾಗ್ತದೆ ರೈತರಿಗೆ, ಈಗ ಮೇವಿನ ಸಮಸ್ಯೆ ಇರೋದಿಲ್ಲ. ಈ ಇತ್ತೀಚಿನ ದಿವಸದೊಳಗೆ ಮೇವನ್ನು ಕೊಂಡು ತಗೊಳ್ಳುವಂಥ ಒಂದು ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀವಿ. ಹೌದು, ಜಾನುವಾರುಗಳಿಗೆ ಮೇವು ಇಲ್ಲ ಅಂತಂದಾಗ ದುಡ್ಡು ಹೆಚ್ಚಿಗೆ ದುಡ್ಡು ಕೊಟ್ಟು ಖರೀದಿ ಮಾಡುವಂಥ ಒಂದು ಕೆಲಸ ಆಗ್ತಾ ಇದೆ. ನಾವೇ ಜೋಳ ಬೆಳೆದ್ರೆ ನಮಗೆ ದಂಟಾಗ್ತದೆ, ಮೇವಾಗ್ತದೆ ಅದು. ಮತ್ತು ಜೋಳ ಅಂತಂದ್ರೆ ನಮ್ಮ ಭಾಗದ ಒಂದು ಆಹಾರ, ಮುಖ್ಯವಾದಂಥ ಪ್ರಮುಖವಾದಂಥ ಒಂದು ಆಹಾರ. ಜೋಳದ ಒಂದು ಏನು ರೊಟ್ಟಿ ಇರ್ತದೆ, ಅದು ಭಾಳ ಕಸು ಕೊಡುವಂಥದ್ದು. ಜೋಳ ತಿಂದವ ತೋಳ ಅಂತೇಳಿ ಹೇಳ್ತಾರೆ. ಅದಕ್ಕೆ ನಮ್ಮ ರೈತರಾಗಲಿ ಅಥವಾ ನಮ್ಮ ವಿಜ್ಞಾನಿಗಳು ಸಹಿತ ಇದಕ್ಕೆ ಒತ್ತು ಕೊಟ್ಟು ಕೆಲಸ ಮಾಡುವಂಥದ್ದು ಇವತ್ತಿನ ದಿವಸ ಅಗತ್ಯದ ಅಂತೀರಿ? ನಮ್ಮ ಅಗತ್ಯ ಭಾಳ ಅಗತ್ಯ ಅದ ರೀ. ಯಾಕಂದ್ರೆ ನಾವು ನಮ್ಮ ಸಂಸ್ಕೃತಿ, ನಮ್ಮ ಆಹಾರ ಪದ್ಧತಿಯನ್ನ ಉಳಿಸ್ಬೇಕಾಗದ, ಬೆಳೆಸ್ಬೇಕಾಗದ. ಸೊ ಈ ನಿಟ್ಟಿನಲ್ಲಿ ನಾವು ರೈತರಿಗೆ ಬೇಕಾದಂಥ ತಂತ್ರಜ್ಞಾನ ಆಗಿರ್ಬೋದು, ಅವ್ರಿಗೆ ಬೇಕಾದಂಥ ವ್ಯವಸ್ಥೆಯನ್ನು ನಾವು ಮಾಡ್ಕೊಳ್ಬೇಕಾಗಿದೆ. ಅದಕ್ಕೆ ಈ ಸರ್ಕಾರನೂ ಸಾಕಷ್ಟು ಈ ಜೋಳನ ಉಳಿಸ್ಬೇಕು, ಅದಕ್ಕೆ ಬೆಂಬಲ ಬೆಲೆಯನ್ನು ಕೊಡಲಿಕ್ಕೆ. ಹೆಂಗೆ ನಾವು ಆಲ್ರೆಡಿ ನಾವು ರಾಗಿಗೆ ಅದು ಬೆಂಬಲ ಕೊಟ್ಟಿದ್ರೆ ಅದೇ ರೀತಿ ಸರ್ಕಾರ ಜೋಳಕ್ಕೂ ಬೆಂಬಲ ಬೆಲೆ ಕೊಡ್ತಾ ಇದೆ ಈಗ. ಅಂದರೆ ಈ ರೀತಿ ಕೊಡೋದ್ರಿಂದ ಏನಾಗ್ತದೆ, ಆಹಾರ ಉಳಿತದಂತ. ಈಗ ನಮ್ಮ ಭಾಗದ ಜನರಿಗೆ ನಾವು ರಾಗಿ ಮುದ್ದೆ ತಿನ್ನೋದ್ರೆ ಆಗೋದಿಲ್ಲ. ಯಾಕೆ ರಾಗಿ ಮುದ್ದೆ ನಮ್ಮ ಸಂಪ್ರದಾಯದ ಫುಡ್ ಅಲ್ಲ ಈ ಭಾಗದವ್ರಿಗೆ. ಉಳಿದ ಭಾಗದಲ್ಲಿ ಇದೆ ಅದು. ಎಲ್ಲಿ ರಾಗಿ ಬೆಳೀತಾ ಇದ್ದಾರೆ ಅಲ್ಲಿ ಅವ್ರ ಪ್ರಮುಖ ಮುದ್ದೆನ ಆಹಾರ, ಅವ್ರಿಗೆ ಅವ್ರ ದೇಹಕ್ಕೂ ಅದು ಅನುಕೂಲವಾಗಿದೆ. ಇನ್ನು ನಮ್ಮ ಭಾಗಕ್ಕೆ ಜೋಳನ ಪ್ರಮುಖ ಆಹಾರ ಆಗಿದೆ. ಸೊ ಅದನ್ನು ಉಳಿಸಲೇಬೇಕಾಗಿದೆ. ಅದಕ್ಕೆ ಬೇಕಾದಂಥ ಎಲ್ಲ ಸೌಕರ್ಯಗಳನ್ನಾಗಿರ್ಬೋದು, ಅದಕ್ಕೆ ಬೇಕಾದಂಥ ದರವನ್ನು ನಿಗದಿ ಸರ್ಕಾರ ಮಾಡ್ತಾ ಇದೆ, ಅದಕ್ಕೆ ಬೇಕಾದಂಥ ಮಷಿನರಿಗಳನ್ನಾಗಿರ್ಬೋದು, ಹೊಸ ಹೊಸ ತಳಿಗಳನ್ನು ನಮ್ಮಲ್ಲಿ ಬಂದಿದ್ದಾವೆ ಈಗ, ಅಂಥ ತಳಿಗಳನ್ನು ಪ್ರಚಾರ ಮಾಡ್ತಾ ಇದ್ದೀವಿ. ಜೊತೆಗೆ ಇಳುವರಿ ಹೆಚ್ಚು ಮಾಡಲಿಕ್ಕೆ ಏನು ಮಾಡಬೇಕು, ಅದಕ್ಕೆ ಬೇಕಾದಂಥ ಎಲ್ಲ ಪ್ರಾತ್ಯಕ್ಷಗಳನ್ನು ಆಯಾ ಗ್ರಾಮಗಳಲ್ಲಿ ನಾವು ಅದನ್ನು ರೈತರಿಗೆ ತೋರಿಸಿ ಅವ್ರ ಹೊಲದಲ್ಲಿ ಮಾಡಿ ಅದಕ್ಕೆ ಕ್ಷೇತ್ರೋತ್ಸವ ಆಗಿರ್ಬೋದು, ಪ್ರಚಾರ ಆಗಿರ್ಬೋದು, ಬೇರೆ ಬೇರೆ ಮಾಧ್ಯಮಗಳ ಮೂಲಕ ತಿಳಿಸೋದಾಗಿರ್ಬೋದು, ಈ ನಿಟ್ಟಿನಲ್ಲಿ ವಿಶ್ವವಿದ್ಯಾಲಯ ಯಾವಾಗಲೂ ಈ ಕೆಲಸ ಮಾಡ್ತಾ ಇದೆ, ಮುಂದೂ ಅದನ್ನು ಮಾಡ್ತಾ ಇದೆ. ಡಾಕ್ಟ್ರೆ, ಈಗ ನಮ್ಮ ಒಂದು ಆಹಾರ ಅಂತಂತ ಅನ್ನುವಂಥ ಒಂದು ವಿಷಯ ಬಂದಾಗ ಬಹಳ ಮುಖ್ಯವಾದಂಥ ಬೆಳೆಗಳು ಏನಪ್ಪ ಅಂತಂದ್ರೆ ಸಿರಿಧಾನ್ಯಗಳು ಇವತ್ತಿನ ದಿವಸ. ಹಾಂ, ನಮ್ಮ ಮುಖ್ಯವಾದಂಥ ಈಗೇನು ನಾವು ಬರೇ ಭತ್ತದ ಮೇಲೆ ಅವಲಂಬನೆ ಆಗುವಂತಹ ಒಂದು ಪರಿಸ್ಥಿತಿಯನ್ನ ಇವತ್ತಿನ ದಿವಸ ನೋಡ್ತಾ ಇದ್ದೀವಿ. ಅದರಿಂದ ಸಾಕಷ್ಟು ಆರೋಗ್ಯ ಸಮಸ್ಯೆಗಳು ಉದ್ಭವ ಆಗ್ತಾ ಇರುವುದನ್ನು ಕೂಡ ನಮ್ಮ ಗಮನಕ್ಕೆ ಬಂದದ. ಅದಕ್ಕೆ ನಾವು ಮತ್ತೆ ಸಿರಿಧಾನ್ಯಗಳನ್ನ ಬೆಳೆಯಬೇಕು, ಸಿರಿಧಾನ್ಯಗಳನ್ನ ಅದರ ಒಂದು ಏರಿಯಾ ಹೆಚ್ಚಾಗಬೇಕು ಅನ್ನುವಂಥ ಒಂದು ಡ್ರೈವ್ ಕೂಡ ಸರ್ಕಾರ ಮಾಡ್ತಾ ಇದೆ. ಮುಂದಿನ ವರ್ಷವನ್ನು 2023 ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಅಂತೇಳಿ ಈಗಾಗಲೇ ಘೋಷಣೆ ಮಾಡಿ ಕೂಡ ಆಗ್ಯದ. ಇಂಥ ಒಂದು ಸಂದರ್ಭದೊಳಗೆ ನಮ್ಮ ಭಾಗದೊಳಗೆ ಸಹಿತ ಸಿರಿಧಾನ್ಯಗಳನ್ನು ಬೆಳೆಯುವಂಥ ಒಂದು ಕೆಲಸ ಚುರುಕಾಗಬೇಕಾಗ್ಯದ. ಈ ನಿಟ್ಟಿನೊಳಗೆ ಹಿಂಗಾರಿ ಒಳಗೆ ನಾವು ಸಿರಿಧಾನ್ಯಗಳನ್ನು ತೊಗೊಳ್ಳೋದಕ್ಕೆ ಸಾಧ್ಯ ಅದನ್ನು ಹೆಂಗೆ ಮತ್ತು ಯಾವ್ಯಾವ ತೊಗೋಬೇಕು ತೊಗೋಬಹುದು ಅನ್ನೋದ್ರ ಬಗ್ಗೆ ಏನಾದರೂ ತಾವು ವಿಚಾರ ಹೇಳ್ಬೋದು. ಇತ್ತಿತ್ತಲಾಗಿ ಏನಾಗಿದೆ ಅಂದರೆ ನಮ್ಮ ಮನುಷ್ಯರಿಗೆ ಆಹಾರ ಪದ್ಧತಿಯೊಳಗೆ ಸಾಕಷ್ಟು ಬದಲಾವಣೆ ಆಗಿದೆ ರೀ. ಈಗ ನಾವು ಯಾವಾಗ ಭತ್ತ ಬಂತು, ಭತ್ತ ನಮ್ಮ ಆಹಾರದ ಹಸಿವನ್ನು ನೀಗಿಸ್ತಾ ಇದೆ, ಇದು ಒಳ್ಳೆ ಕೆಲಸ. ಬಟ್ ಆರೋಗ್ಯ ದೃಷ್ಟಿಯಿಂದ ನೋಡಿದಾಗ ಇವತ್ತು ನಾವು ಸಾಕಷ್ಟು ಜನ ನೋಡ್ತಾ ಇದ್ದಾರೆ ನಮ್ಮ ಆರೋಗ್ಯ ಹೆಂಗಾಗ್ತದೆ ಅಂದ್ರೆ ಅತಿ ಬೇಗನೆ ನಮಗೆ ಕೆಲವೊಂದು ಆರೋಗ್ಯ ಸಮಸ್ಯೆಗಳು ಬರ್ತಾ ಇದಾವೆ. ಈ ಉದಾಹರಣೆಗೆ ಶುಗರ್ ಆಗಿರ್ಬೋದು, ಬಿ ಪಿ ಆಗಿರ್ಬೋದು, ಹಾರ್ಟ್ ಸಮಸ್ಯೆ ಆಗಿರ್ಬೋದು, ಇವೆಲ್ಲ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದ್ರೆ ಈ ಫಾಸ್ಟ್ ಫುಡ್ ಅಂತ ನಾವೇನು ಕರಿತೇವೆ ಅವೆಲ್ಲ ಫಾಸ್ಟ್ ಫುಡ್ದಲ್ಲಿ ಏನಾಗ್ತಾ ಇದೆ ಅಂದ್ರೆ ಮನುಷ್ಯನಿಗೆ ಆಹಾರ ತಿಂದಂತ ಆಹಾರ ನಿಧಾನವಾಗಿ ಕರಗಬೇಕು. ನಿಧಾನವಾಗಿ ಕರಗಬೇಕಂದ್ರೆ ಅದರಲ್ಲಿ ನಾರಿನಂಶ ಜಾಸ್ತಿ ಇರಬೇಕು, ಜೊತೆಗೆ ಎಲ್ಲ ಪೋಷಕಾಂಶ ಇರಬೇಕು. ಅದ್ರಾಗ ಈ ಪೋಷಕಾಂಶ ಇಲ್ಲ ಅಂತ ಕೊರತೆ ಆತಂದ್ರೆ ನಮಗೇನಾಗ್ತದೆ ದೇಹದಲ್ಲಿ 108 ಸಮಸ್ಯೆಗಳು ಬರ್ತಾ ಇದ್ದವು. ಸೊ ಈ ದೃಷ್ಟಿನ ನಾವು ನೋಡ್ಕೊಂಡಾಗ ಇವತ್ತು ವಿಶ್ವದಾದ್ಯಂತ ಏನು ನಡೀತಾ ಇದೆಪ್ಪ ಅಂದ್ರೆ ಇಷ್ಟು ದಿವಸ ನಾವು ಆಹಾರಕ್ಕಾಗಿ ನಾವು ಬದುಕಬೇಕು ಅನ್ನೋಂಗ ಒಂದು ಪರಿಸ್ಥಿತಿ. ಈಗ ಹಂಗಲ್ಲ, ಆರೋಗ್ಯಕ್ಕಾಗಿ ಆಹಾರ ಬೇಕಾಗಿದೆ. ನಾವು ಹೆಂಗೆ ಮಾಡ್ಕೋಬೇಕಾಗಿದೆ ಅಂದ್ರೆ ಆಹಾರ ಔಷಧಿ ಆಗಬೇಕಾಗಿದೆ. ನಾವೆಲ್ಲರೂ ಹೆಂಗಾಗ್ಬಿಟ್ಟೇವೆ ಅಂದ್ರೆ ಔಷಧಿ ನಮ್ಗೆ ಆಹಾರ ಅಂತ ಸ್ಥಿತಿಯನ್ನು ನಿರ್ಮಾಣ ಮಾಡ್ಕೊಂಡ್ಬಿಟ್ಟೆವು. ಇವತ್ತಿನ ವಾತಾವರಣ ಆಗಿರ್ಬೋದು, ಆಹಾರ ಪದ್ಧತಿ ಆಗಿರ್ಬೋದು, ಇವೆಲ್ಲ ಹೆಂಗಾಗಿವೆ ಅಂದ್ರೆ ಔಷಧ ಮೇಲೆ ನಾವು ಬದುಕಾಕತ್ತೀವಿ ಅನಿಸೋದು. ಇದು ಹೋಗಬೇಕು, ಒಂದು ಉತ್ತಮ ಸಮಾಜ ನಮಗೆ ಬೇಕಪ್ಪ ಅಂತಂದ್ರೆ ಆಹಾರನ ಔಷಧಿ ಆಗಬೇಕಾಗಿದೆ. ಆಹಾರ ಔಷಧಿ ಆಗ್ಬೇಕಂದ್ರೆ ಅದರಲ್ಲಿ ಇರ್ತಕ್ಕಂಥ ಪ್ರಮುಖ ಆಹಾರ ಯಾವುದಪ್ಪ ಅಂತಂದ್ರೆ ಸಿರಿಧಾನ್ಯ. ಇವನ್ನ ನಾವು ಇವತ್ತು ಹೆಂಗಾಗಿದೆ ಅಂದ್ರೆ ಎಲ್ಲ ಕಡೆ ಸಿರಿಧಾನ್ಯದ ಬಗ್ಗೆ ಸಾಕಷ್ಟು ಅಧ್ಯಯನ ನಡೀತಾ ಇದೆ, ಸಾಕಷ್ಟು ವಿಷಯ ನಡೀತಾ ಇದೆ, ಸಾಕಷ್ಟು ಸರ್ಕಾರ ಮಟ್ಟದಲ್ಲಿ ಪ್ರತಿಯೊಬ್ಬ ಮುಂದುವರೆದ ಜನಾಂಗದಲ್ಲಿ ಎಲ್ಲರೂ ಪ್ರತಿಯೊಬ್ಬರಿಗೆ ಆರೋಗ್ಯ ಬೇಕಾಗಿದೆ. ಸೊ ಅದಕ್ಕೆ ನಾವು ಇವತ್ತು ಸಿರಿಧಾನ್ಯವನ್ನು ನಾವು ಹೆಚ್ಚು ಬಳಸಬೇಕಾಗಿದೆ, ಹೆಚ್ಚು ಬಳಸಿ ಆರೋಗ್ಯ ಪಡ್ಕೋಬೇಕಾಗಿದೆ. ಅದಕ್ಕೆ ಇವತ್ತು ನಾವು ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಸಾಕಷ್ಟು ಸಿರಿಧಾನ್ಯಗಳ ತಳಿಗಳನ್ನು ಕಂಡುಹಿಡಿದೇವೆ. ಈಗ ನೋಡ್ರಿ, ಉದಾಹರಣೆಗಾಗಿ ನಾವು ಮೊದಲಿಂದ ಒಂದು ಹಂಗೆ ನೋಡಿದ್ರೆ ನಮ್ಮ ಭಾಗ ಸಿರಿಧಾನ್ಯ ಯಾವಾಗಲೇ ಬಳಸ್ತಾ ಇದೆ. ಜೋಳನೂ ಇದು ಬಂದ್ರೆ ನವಣಿ ಬೆಳೀತಿದ್ರು, ಸಾವಯವ ಬೆಳೀತಿದ್ರು. ಈಗ ನೋಡ್ರಿ, ಜೋಳ ಅಂತೂ ಇದು ಒಂಥರ ಸಿರಿಧಾನ್ಯ ಅನ್ಬೋದು ನಾವು. ಇದರಲ್ಲಿ ಹೇಗಿದೆಪ್ಪ ಅಂತಂದ್ರೆ ಸಾಕಷ್ಟು ನಾರಿನ ವಿಷಯದ. ಹಿಂಗಾಗಿ ನಮ್ಮ ಭಾಗ ಜೋಳವನ್ನು ಬಳಸ್ತಾ ಇದ್ರು, ಮೊದಲು ಸಜ್ಜೆ ಬಳಸ್ತಾ ಇದ್ರು. ಇವೆಲ್ಲ ನಮ್ಮ ಭಾಗ ಸಿರಿಧಾನ್ಯ ಆಹಾರವನ್ನು ಪಡಿತಾ ಇದ್ವಿ. ಜೊತೆಗೆ ಇವತ್ತು ನಾವು ಏನು ಮಾಡ್ಕಾಗಿದ್ರೆ ಈ ಅನ್ನಕ್ಕೆ ನಾವು ಅಕ್ಕಿಗೆ ಬಳಸೋಕ್ಕಿಂತ ನವಣೆ ಅನ್ನ ಬಳಸಿದ್ರು. ನಮ್ಮ ಪೂರ್ವಜರು ನವಣೆ ಅನ್ನ ಬಳಸ್ತಿದ್ರು. ಸೊ ಹೀಗಾಗಿ ಅವರ ಆರೋಗ್ಯನೂ ಗುಣಮಟ್ಟ ಇರ್ತಿತ್ತು, ಜೊತೆಗೆ ಆಯುಷನೂ ಹೆಚ್ಚಿತ್ತು. ಅದಕ್ಕೆ ನಾವು ಇವತ್ತು ಹೆಚ್ಚು ಸಾಧ್ಯ ಆದಷ್ಟು ಈ ಸಿರಿಧಾನ್ಯವನ್ನು ರೈತರು ಕೊನೆಯ ಪಕ್ಷ ನಾವು ಮಾರಾಟಕ್ಕೆ ಬೇಡ, ನಮ್ಮ ಆರೋಗ್ಯ, ನನ್ನ ಕುಟುಂಬ ಆರೋಗ್ಯ, ನನ್ನ ಜನರ ಆರೋಗ್ಯ ಅಂತೇಳಿ ಒಂದಿಷ್ಟು ತಮ್ಮ ಕ್ಷೇತ್ರದಲ್ಲಿ ಬಳಸಿದ್ರೆ ಅದು ಆರೋಗ್ಯಪೂರ್ಣವಾಗಿರ್ತದೆ. ಒಂದು ಒಳ್ಳೆಯ ಸದೃಢ ಸಮಾಜ ಮಾಡಲಿಕ್ಕೂ ನಮಗೆ ಈ ಸಿರಿಧಾನ್ಯ ಅವಶ್ಯಕತೆ ಇದೆ. ಕೋಲಾರವರು ಈಗ ರೈತರು ಏನಾದರೂ ಬೆಳಿಬೇಕು ಅಂತಂದರೆ ಅವರಿಗೆ ತಳಿಗಳು ಅಥವಾ ಬೀಜಗಳ ಲಭ್ಯತೆ, ತಮ್ಮಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಇರ್ಬೋದು, ಕೃಷಿ ಕಾಲೇಜ್ ಇರ್ಬೋದು, ಇಲಾಖೆ ಇರ್ಬೋದು, ಲಭ್ಯದವ್ರೆ. ಈಗ ನೋಡಿ, ಕೃಷಿ ಇಲಾಖೆಯಲ್ಲಿ ಆತ್ಮ ಯೋಜನೆ ಇದೆ, ಅದರೊಳಗೂ ಸಾಕಷ್ಟು ಈ ಸಿರಿಧಾನ್ಯ ಸಲುವಾಗಿ ಇವತ್ತು ಸರ್ಕಾರ ಸಾಕಷ್ಟು ಯೋಜನೆಗಳನ್ನು, ಬೀಜೋತ್ಪಾದನೆ ಆಗಿರ್ಬೋದು, ರೈತರಿಗೆ ಕೈಗೆ ಸಿಗಲಿಕ್ಕೆ ಬೀಜಗಳನ್ನಾಗಿರ್ಬೋದು, FEO ಅಂತ ಬಂದಿದೆ ಇತ್ತಿತ್ತಲಾಗಿ, ಅವ್ರ ಮೂಲಕನೂ ಆಗಿರ್ಬೋದು, ಜೊತೆಗೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಸಾಕಷ್ಟು ಸಿರಿಧಾನ್ಯಗಳ ಸಂಶೋಧನೆ ನಡೀತಾ ಇದೆ. ಎಲ್ಲದರ ಮೂಲಕ ರೈತರಿಗೆ ಸಿರಿಧಾನ್ಯ ಉತ್ತೇಜನ ಮಾಡಲಿಕ್ಕೆ ಎಲ್ಲ ಸೌಲಭ್ಯಗಳನ್ನು ಕೊಡ್ತಾ ಇದ್ದಾರೆ. ಆಮೇಲೆ ಜೊತೆಗೆ ಸಿರಿಧಾನ್ಯ ಬೆಳೆದು ಅದರಿಂದ ವಿವಿಧ ಮೌಲ್ಯವರ್ಧನೆ ಮಾಡಿ ಅದನ್ನು ಮಾಡಲಿಕ್ಕೂ ಇವತ್ತು ಅದು ಹೆಚ್ಚು ಆಸಕ್ತಿ ಜನರಲ್ಲಿ ಬಂದದ. ಜನರಿಗೂ ಅದನ್ನು ಸಿರಿಧಾನ್ಯ ಬಳಸಬೇಕಂತಾಗಿದೆ. ಸೊ ಇದನ್ನು ಹೆಚ್ಚು ಪ್ರೋತ್ಸಾಹ ಇನ್ನೂ ನಾವು ಹೆಚ್ಚು ನೀಡಿ ಪ್ರತಿಯೊಬ್ಬರೂ ಸಿರಿಧಾನ್ಯವನ್ನು ಬಳಸುವಂಗೆ ನಾವು ಆಲ್ರೆಡಿ ಆ ನಿಟ್ಟಿನಲ್ಲಿ ಸಾಕ್ತಾ ಇದ್ದೇವೆ. ಈಗ ಕೆಲವು ರೈತರು ಬೆಳೆಯುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ, ಆದರೆ ಇದ್ರ ಬಗ್ಗೆ ಒಲವು ಮೂಡಬೇಕು ಅಂತಂದ್ರೆ ಗ್ರಾಹಕರು ಹೆಚ್ಚಿನ ಪ್ರಮಾಣದೊಳಗೆ ಹೆಚ್ಚಿನ ಸಂಖ್ಯೆಯೊಳಗೆ ತಯಾರಾಗಬೇಕು. ನಮ್ಮಲ್ಲಿ ಇದು ಉತ್ಪಾದನೆ ಇದೆ, ಇದನ್ನ ನಾವು ಬಳಸಬೇಕು ಅನ್ನೋದು. ಈಗ ಗ್ರಾಹಕರಲ್ಲಿ ಏನಾಗಿದೆ ಅಂದ್ರೆ ಅದು ತನ್ನಿಂದ ತಾನೇ ಬರ್ತಾ ಇದ್ದಾರೆ. ಇವತ್ತು ಜನರಲ್ಲಿ ಏನಾಗಿದೆ ಅಂದ್ರೆ ಆರೋಗ್ಯ ದೃಷ್ಟಿಯಿಂದ ನೋಡಿದಾಗ ಇವತ್ತು ನೋಡ್ರಿ, ನಮ್ಮ ಬರೀ ಪಟ್ಟಣದಲ್ಲಿ ಅಷ್ಟೇ ಜನ ಸಿರಿಧಾನ್ಯದ ಬಗ್ಗೆ ಒಲವಾಗ್ಯಾರ ಅನ್ನಂಗಿಲ್ಲ, ಗ್ರಾಮೀಣ ಮಟ್ಟದಲ್ಲೂ ಈಗ ಜನರಿಗೆ ಅದು ಮತ್ತೆ ಯಾವುದೇ ನೋಡ್ರಿ, ಹೊಸತನ ಹೋದಂಗೆ ಹಳೇದಕ್ಕೆ ನಾವು ಮತ್ತೆ ಅದಕ್ಕೆ ಜೀವ ತುಂಬ್ತಾ ಇದೆ. ಇವನ್ ನಾವು ಬಳಸುವಂತ ಬಟ್ಟೆ ಆಗಿರ್ಬೋದು, ನಾವು ತಿನ್ನುವಂತ ಆಹಾರ ಆಗಿರ್ಬೋದು. ಈ ದೊಡ್ಡ ದೊಡ್ಡ ಸಿಟಿಯೊಳಗೆ ಸಿರಿಧಾನ್ಯದ ಆಹಾರ ಅಂತೇಳಿ ಒಂದು ಹೋಟೆಲ್ ಬರ್ತಾ ಇದ್ದೇವೆ. ಇವೆಲ್ಲ ಯಾಕಾಗ್ತಾ ಇದೆ ಅಂದ್ರೆ ಜನರಿಗೆ ಆರೋಗ್ಯದ ಅರಿವು ಮೂಡ್ತಾ ಇದೆ. ನಾವು ದವಾಖಾನೆಗೆ ಹೋಗಿ ಖರ್ಚು ಮಾಡೋಕ್ಕಿಂತ ಒಳ್ಳೆ ಆಹಾರನ ಔಷಧಿಯಾಗಿ ಬಳಸೋಣ ಹೋದಾಗ, ಹಿಂಗಾಗಿ ತಾನೇ ಕೆಲವೊಂದು ದಿವಸಗಳಲ್ಲಿ ಎಲ್ಲ ಸಿರಿಧಾನ್ಯಗಳು ಪ್ರತಿ ಮನೆ ಮನೆಯಲ್ಲೂ ಜನರು ಬಳಸೋ ಹಂಗ ಆಗ್ತದ್ರಿ. ಈಗ ಪ್ರಮುಖವಾಗಿ ಈಗ ಹಿಂಗಾರಿ